ತಜ್ಞವಾಣಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೇಳುಗರೆ, ಇತ್ತೀಚಿನ ದಿನಗಳಲ್ಲಿ ಈ ಕೃಷಿ ವಿಚಾರವನ್ನು ಮಾತಾಡಿದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹತ್ತಿ ಬೆಳೆಯ ಬಗ್ಗೆ ಒಂದಷ್ಟು ಪ್ರೀತಿ ಮತ್ತು ಅದರ ಮೇಲೆ ಒಂದು ನಂಬಿಕೆ ನಮ್ಮ ರೈತರಿಗೆ ಜಾಸ್ತಿ ಆಗ್ತಾ ಇದೆ. ಹತ್ತಿ ಬೆಳೆಯನ್ನು ಎಲ್ಲೆಡೆ ಬೆಳೆಯುತ್ತಿರುವುದರಿಂದ ರೈತರು ಹತ್ತಿಯ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸ್ತಾ ಇರುವುದನ್ನು ಗಮನಿಸಿದ್ದೇವೆ. ಆ ಕಾರಣಕ್ಕಾಗಿ ಇವತ್ತು ಕಲಬುರಗಿ ಜಿಲ್ಲೆಯ ರದ್ದೆವಾಡಗಿ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ಎನ್ ಮಂಜುನಾಥ್ ಅವರು ಹತ್ತಿ ಬೆಳೆಯಲ್ಲಿ ಎಲೆ ಕೆಂಪು ನಿರ್ವಹಣಾ ಕ್ರಮಗಳು ಎನ್ನುವ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ಹಂಚಿಕೊಳ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ಧನ್ಯವಾದಗಳು ಸರ್. ಎಲ್ಲ ರೈತ ಬಾಂಧವರಿಗೂ ಕೂಡ ನಮಸ್ಕಾರಗಳು. ಸರ್, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದು ಕಾಲದಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ಸೂರ್ಯಪಾನ ಬೆಳೆಯನ್ನ ಬೆಳೆಯಲಾಗ್ತಿತ್ತು. ಬಹಳಷ್ಟು ಅದರ ಬಗ್ಗೆ ಒಂದು ಆಸಕ್ತಿಯನ್ನು ತೋರಿಸಿ ಒಂದು ವ್ಯಾಪಕವಾದಂತಹ ವಿಸ್ತಾರ ಪ್ರದೇಶದಲ್ಲಿ ಅದು ಬೆಳೆಯಲಾಗ್ತಿತ್ತು. ಆನಂತರ ಅದು ನಿಂತೇ ಹೋಯಿತು, ಯಾಕಂದ್ರೆ ಅದರಲ್ಲಿ ಆದಂತಹ ಕಷ್ಟ ನಷ್ಟಗಳು ಎಲ್ಲವನ್ನು ಕಾರಣದಿಂದ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮುಖ್ಯವಾಗಿ ರಾಯಚೂರು ಜಿಲ್ಲೆಯನ್ನ ಇವತ್ತು ಹತ್ತಿ ಬೆಳೆಯುವ ಜಿಲ್ಲೆ ಎಂದೇ ಘೋಷಣೆ ಮಾಡಲಾಗಿದೆ. ಈ ಹತ್ತಿ ಬೆಳೆಯ ಪ್ರಾಮುಖ್ಯತೆ ಏನು ಅಂತ ತಾವೊಬ್ಬ ವಿಜ್ಞಾನಿಯಾಗಿ ಹೇಳ್ತೀರಿ? ಇತ್ತೀಚಿನ ದಿನಗಳಲ್ಲಿ ಸೂರ್ಯಕಾಂತಿ ಬೆಳೆ ಬಹಳಷ್ಟು ರೋಗಗಳು ಮತ್ತೆ ಆ ಒಂದು ಕೀಟಗಳ ಬಾಧೆಗಳಿಂದ ಆ ಬೆಳೆ ಒಂದು ಸ್ವಲ್ಪ ನಶಿಸಿ ಹೋಗ್ತಾ ಇತ್ತು. ಬಟ್ ಇತ್ತೀಚಿನ ದಿನದಲ್ಲಿ ನಾವು ನೋಡೋದಾಯ್ತು ಅಂತಂದ್ರೆ ನಮ್ಮ ಜಿಲ್ಲೆನಲ್ಲಿ ಈ ಸೂರ್ಯಕಾಂತಿ ಕಡಿಮೆ ಇದೆ, ಬಟ್ ಬೇರೆ ಈ ಬಿಜಾಪುರ ಜಿಲ್ಲೆನಲ್ಲಿ ಮತ್ತೆ ಬಾಗಲಕೋಟೆ ಜಿಲ್ಲೆನಲ್ಲಿ ಈಗ ಮತ್ತೆನೂ ಸೂರ್ಯಕಾಂತಿ ಹೆಚ್ಚಿಗೆ ಬರ್ತಾ ಇದೆ. ಕಾರಣ ಹೆಚ್ಚಿನ ಒಂದು ಅದಕ್ಕೆ ಬೆಲೆ ಸಿಗ್ತಾ ಇದೆ, ಅದಕ್ಕೋಸ್ಕರ ಈಗ ಸೂರ್ಯಕಾಂತಿನೂ ಬರ್ತಾ ಇದೆ. ಹಿಂದೆ ಈ ಭಾಗದಲ್ಲಿ ಬಹಳಷ್ಟು ಹೆಚ್ಚಾಗಿ ಬೆಳೆಯುತ್ತಾ ಇತ್ತು, ಈಗ ಬಾಗಲಕೋಟೆ ಜಿಲ್ಲೆ ಅಂತ ಅಲ್ಲಿ ಮತ್ತೆ ಪ್ರಾರಂಭ ಆಗಿದೆ. ಯಾಕಂದ್ರೆ ಬೆಳೆ ಅದಕ್ಕೆ ಬೆಳೆಯೂ ಚೆನ್ನಾಗಿ ಆಗ್ತಾ ಇದೆ, ಬೆಲೆನೂ ಹೆಚ್ಚಿಗೆ ಬರ್ತಾ ಇದೆ ಸರ್. ಅದೇ ರೀತಿಯಾಗಿ ನೀವು ಹೇಳಿದ್ರಿ ಸರ್, ಹತ್ತಿ ಬೆಳೆ ಈ ಒಂದು ನಮ್ಮ ಭಾಗದಲ್ಲಿ ನೀವು ಏನ್ ರಾಯಚೂರು ಹೇಳಿದ್ರಿ, ರಾಯಚೂರು ಅತಿ ಹೆಚ್ಚು ಹತ್ತಿ ಬೆಳೆತಕ್ಕಂತ ರಾಜ್ಯ ನಮ್ಮ ಜಿಲ್ಲೆ ನಮ್ಮ ರಾಜ್ಯದಲ್ಲಿ. ಅದೇ ತರವಾಗಿ ನಮ್ಮ ಕಲಬುರಗಿನ ಕೂಡ ಸಾಕಷ್ಟು ಸುಮಾರು ಒಂದು 10,000 ಹೆಕ್ಟೇರ್ಗಿಂತ ಹೆಚ್ಚು ಪ್ರದೇಶದಲ್ಲಿ ಹತ್ತಿ ಬೆಳೀತಾ ಇದೆ ಸರ್. ಈಗ ಯಾದಗಿರಿ ಜಿಲ್ಲೆನೂ ಕೂಡ ಹತ್ತಿನೂ ಬೆಳೀತಾ ಇದೆ. ಎಸ್ ಸರ್, ಖಂಡಿತವಾಗ್ಲೂ ಯಾದಗಿರಿ ಜಿಲ್ಲೆನಲ್ಲೂ ಕೂಡ ಬಹಳಷ್ಟು ಹತ್ತಿ ಬೆಳೀತಾ ಇದ್ದೀವಿ. ಪ್ರಮುಖವಾಗಿ ಒಂದು 2 ವರ್ಷದಲ್ಲಿ ನಾವು ನೋಡೋದಾಯ್ತು ಅಂದ್ರೆ ಹತ್ತಿ ಬೆಳೆ ಬಹಳ ರೈತರಿಗೆ ಒಂದು ಸರಿಯಾದ ರೀತಿಯಲ್ಲಿ ಅವರಿಗೆ ಒಂದು ಹೆಚ್ಚಿನ ಒಂದು ಲಾಭ ಆಗ್ತಾ ಇದೆ ಸರ್. ಪ್ರತಿ ಕ್ವಿಂಟಲ್ಗೆ ಮುಂಚೆ ಏನಿತ್ತು 5,000-6,000 ಇತ್ತು, ಹೋದ ವರ್ಷದಲ್ಲಿ ನೋಡಿದೀವಿ ಅಂದ್ರೆ ನಾವು ಅತಿ ಹೆಚ್ಚು ಒಂದು 12,000 ರೂಪಾಯಿ ವರ್ಗೂ ಪ್ರತಿ ಕ್ವಿಂಟಲ್ಗೆ ಸಿಕ್ಕಿರೋದು ನೋಡ್ತಾ ಇದೀವಿ. ಸರಾಸರಿ ನಾವು ನೋಡೋದಾಯ್ತು ಅಂತಂದ್ರೆ ಒಂದು 8,000-10,000 ರೂಪಾಯಿವರೆಗೂ ರೈತರು ಹೋದ ವರ್ಷ ಬೆಲೆಯನ್ನು ಕಂಡಿದ್ದಾರೆ ಸರ್. ಅಂದ್ರೆ ಈಗ ನೀವು ಮಂಜುನಾಥ್ ನೀವು ಹೇಳೋ ಪ್ರಕಾರ 5,000 ಇದ್ದದ್ದು ಒಮ್ಮೆಲೆ 10,000-12,000 ಸಿಗ್ತಾ ಅಂತ ಹೇಳಿದ್ರೆ ಡಬಲ್ ಆದಂಗೆ ಸರ್. ಆ ಕಾರಣ ರೈತರು ಹೆಚ್ಚು ಆಕರ್ಷಿತರಾಗಿದ್ದಾರೆ ಸರ್. ಈಗ ಅದಕ್ಕೆ ಹೋದ ಸರಿ ನಮ್ಗೆ ಹತ್ತಿ ಬೀಜ ಸಿಗೋದು ಕೂಡ ಬಹಳ ಕಠಿಣ ಆಗಿದೆ. ಎಲ್ಲರೂ ಬೆಳಿಲಿಕ್ಕೆ ಪ್ರಾರಂಭ ಮಾಡಿದಾಗ ಬ್ಲಾಕ್ ಮಾರ್ಕೆಟ್ ನಲ್ಲಿ ರೈತರು ಬೀಜ ತಗೊಂಡು ಬಂದು ಬಿತ್ತಿದ್ದಾರೆ ಸರ್. ಅಂತ ಒಂದು ಸಂದರ್ಭ ಇತ್ತು ಸರ್. ಸೊ ಈ ಒಂದು ಬೆಳೆ ಬಹಳ ವಾಣಿಜ್ಯ ಬೆಳೆ ಸರ್. ಇದು ಮುಖ್ಯವಾಗಿ ಎಲ್ಲ ಮಾರ್ಕೆಟ್ಗೋಸ್ಕರನೇ ನಾವು ಬೆಳೀತಾ ಇರ್ತಾರೆ ರೈತರು. ಸೊ ಇದರಲ್ಲಿ ನಮ್ಮ ಕಲಬುರಗಿನಲ್ಲಿ ನೋಡೋದಾಯ್ತು ಅಂದ್ರೆ ಮಳೆಯಾಶ್ರಿತ ಮತ್ತೆ ನೀರಾವರಿ ಎರಡೂ ಪ್ರದೇಶದಲ್ಲೂ ಕೂಡ ಬೆಳೀತಾ ಇದ್ದಾರೆ ಸರ್. ಎಲ್ಲೆಲ್ಲಿ ನೀರಾವರಿ ಲಭ್ಯ ಇದೆ ಅಲ್ಲಿ ನೀರಾವರಿ ಮಾಡ್ತಾರೆ, ಇಲ್ಲಾಂದ್ರೆ ಮಳೆಯಾಶ್ರಿತದಲ್ಲೂ ಕೂಡ ಈ ಒಂದು ಹೆಚ್ಚಿನದಾಗಿ ರೇಟ್ ಇರೋದ್ರಿಂದ ಮಳೆಯಾಶ್ರಿತದಲ್ಲೂ ಬೆಳೀತಾ ಇದ್ದಾರೆ. ನೀವು ಹೇಳಿದ್ರೆ ಬೆಲೆ ಹೆಚ್ಚಳ ಆಗ್ತಾ ಇದೆ ಹತ್ತಿ ಬೆಳೆಗೆ ಅಂತ, ಯಾವ ಕಾರಣ ಏನು? ಡಿಮ್ಯಾಂಡ್ ಅಥವಾ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಸರ್? ಬೇಡಿಕೆ ರಫ್ತು ಆಗ್ತಾ ಇದೆ, ಬೇಡಿಕೆ ಹೆಚ್ಚಿಗೆ ಆಗಿರೋದೊಂದು ಸರ್. ಮತ್ತೆ ನಮ್ಮ ಚೈನಾದಿಂದ ಬಹಳಷ್ಟು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ರು ಮುಂಚೆ, ಈಗ ಅದನ್ನ ನಿಲ್ಸಿಬಿಟ್ಟಿದ್ದಾರೆ. ಸೊ ಹಿಂಗಾಗಿ ನಮ್ಮ ದೇಶೀಯವಾಗಿ ಬೆಳೀತಕ್ಕಂತ ಹತ್ತಿಗೆ ಅತಿ ಹೆಚ್ಚು ರೇಟ್ ಸಿಗ್ತಾ ಇದೆ ಸರ್. ಸೊ ಇದರಲ್ಲಿ ನಮ್ಗೆ ಪ್ರಮುಖವಾಗಿ ಹತ್ತಿ ಬೆಳೆನಲ್ಲಿ ನೋಡೋದಾಯ್ತು ಅಂದ್ರೆ ಈ ವರ್ಷ ಕೂಡ ಸರ್ ಬಹಳ ಎಲೆ ಕೆಂಪಾಗ್ತಾ ಇರತಕ್ಕಂಥದ್ದು ಮತ್ತೆ ಸೊರಗು ರೋಗ ತರ ಹೆಚ್ಚು ರೋಗಗಳನ್ನು ಕೂಡ ಅದನ್ನು ನಿರ್ವಹಣೆ ಮಾಡಬೇಕಾಯ್ತೆ. ಹತ್ತಿ ಬೆಳೆಯುವ ಕ್ರಮ ಹೇಗೆ ಮಂಜುನಾಥ್ರೆ? ಸರ್, ಈಗ ಆಲ್ರೆಡಿ ನಾವೇನಂತಂದ್ರೆ ಮೊದಲನೇದಾಗಿ ಬೇಸಾಯ ಕ್ರಮಗಳನ್ನ ಬಹಳ ಮುಖ್ಯವಾಗಿ ಚೆನ್ನಾಗಿ ಅನುಸರಿಸಬೇಕಾಗುತ್ತೆ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಅಂತರ ಕೊಡಬೇಕಾಗುತ್ತೆ ಸರ್. ಬಿತ್ತಬೇಕಾದ್ರೆ ಏನಂತಂದ್ರೆ ಹೇಗಿರ್ತದೆ ಅಂತ ಸರ್, ಖರ್ಚು ಸರಿ ಸುಮಾರು ನಿಮ್ಗೆ ಒಂದು ಎಕರೆಗೆ 15,000-20,000 ರೂಪಾಯಿ ಖರ್ಚು ಬರುತ್ತೆ ಸರ್. ಈಗ ಹತ್ತಿ ಬೀಜದಿಂದ ಹಿಡಿದು ಉರ್ಸೋದಂತ ಹಿಡಿದು ರಸಗೊಬ್ಬರಗಳನ್ನ ಸಪ್ಲೈ ಮಾಡೋದಾಗಲಿ ಅದಕ್ಕೆಲ್ಲಾನು ಇಳುವರಿ ಬಂದಾಗ ಎಷ್ಟು ಬರ್ತದೆ? ಇಳುವರಿ ಅವರಿಗೆ ಈಗ ಒಂದು 10 ಕ್ವಿಂಟಲ್ ಬಂತಂತಂದ್ರೆ 50,000 ರೂಪಾಯಿ ಹಿಂಗ್ ಬರುತ್ತೆ ಸರ್. ಸೊ ಅದರಿಂದ ಈಗ ಅದಕ್ಕಿಂತ ಹೆಚ್ಚಿಗೆ ಎಷ್ಟು ಇಳುವರಿ ತಗೊಳ್ತಾರೋ ಅವರಿಗೆ ಹೆಚ್ಚಿನ ಲಾಭ ಆಗುತ್ತೆ ಸರ್. ಅದು ಸರಿಯಾದ ಒಂದು ಬೇಸಾಯ ಕ್ರಮಗಳನ್ನ ಮಾಡೋದ್ರಿಂದ ಸೊ ಅವರಿಗೆ ಹೆಚ್ಚಿನ ಲಾಭ ಬರುತ್ತೆ ಸರ್. ಅದನ್ನ ಅಂತರ ಇಟ್ಟುಕೊಂಡು ನೆಟ್ಟು ಬೆಳೆಸಬೇಕು ಅಂತ. ಅದಕ್ಕೆ ಬೇಕಾದಂತ ಬೀಜಗಳೆಲ್ಲ ಯಾವ ತಳಿಯದ್ದು ಇರ್ತದೆ ಸರ್, ಈಗ ಬಿಟಿ ಹತ್ತಿ ತಳಿಗಳು ಈಗ ಸಿಗ್ತಾ ಇದಾವೆ ಸರ್ ಏನು ಮಾರ್ಕೆಟ್ನಲ್ಲಿ? ಕೃಷಿ ವಿಶ್ವವಿದ್ಯಾಲಯದಿಂದ ಬೇರೆ ಬೇರೆ ತಳಿಗಳು ಕೂಡ ಬಿಡುಗಡೆ ಮಾಡಿದ್ದಾರೆ, ಆದ್ರೆ ಅವು ಯಾವ ಬಿಟಿ ಹತ್ತಿ ಇಲ್ಲ ಸರ್. ಬಿಟಿ ಹತ್ತಿ ಅಂತಂದ್ರೆ ಅದು ಏನಂದ್ರೆ ಒಂದು ಹುಳ ಇಲಿಯೋತಿಸ್ ಅಂತೇಳಿ ಒಂದು ಹುಳ ಬರುತ್ತೆ ಸರ್, ಅದ್ರದ್ದು ಹುಳಕ್ಕೆ ಅದು ನಿರೋಧಕ ಶಕ್ತಿ ಬಿಟಿ ಹತ್ತಿ ತಿಂದಿದೆ. ಅದನ್ನೇ ಈಗ ಆಲ್ಮೋಸ್ಟ್ ನಮ್ಮ ಎಲ್ಲ ಒಂದು 99% ಅದೇ ಇದೆ ಸರ್, ಬಿಟಿ ಹತ್ತಿನೇ ಇದೆ ಸರ್ ಎಲ್ಲರ ಹೊಲದಲ್ಲೂ. ಈಗ ಮುಂಚೆ ಏನ ಹಳೆ ತಳಿಗಳು ಬರ್ತಿದ್ವು ಜೈದಾರು ಆ ತರ ತಳಿಗಳು ಯಾವ್ದು ಇಲ್ಲ ಸರ್, ಈಗ ಆಲ್ಮೋಸ್ಟ್ ಎಲ್ಲಾನು ಇನ್ ಮಳೆಯಾಶ್ರಿತದಲ್ಲೂ ಕೂಡ ಬಿಟಿ ಹತ್ತಿಗೆ ಹೋಗ್ತಾರೆ. ಸರಿ ಸುಮಾರು ಏನಿಲ್ಲ ಅಂತಂದ್ರೆ 8-10 ಕ್ವಿಂಟಲ್ ಮಳೆಯಾಶ್ರಿತದಲ್ಲೇ ಬೆಳೀತಾ ಇದಾರೆ ಸರ್ ನಮ್ಮಲ್ಲಿ ರೈತರು. ನೀರಾವರಿ ಕೊಟ್ಟಿದ್ದಾರೆ ಅಂತಂದ್ರೆ 14-15-20 ಕ್ವಿಂಟಲ್ ವರೆಗೂ ಬೆಳೆಯ ರೈತರು ಇದಾರೆ ಸರ್. ಈಗ ರಾಯಚೂರು ಯಾದಗಿರಿ ಅಂತ ಭಾಗದಲ್ಲಿ ನಮ್ಮಲ್ಲಿ ಅಷ್ಟು 20 ಕ್ವಿಂಟಲ್ ಬೆಳಿಲಿಕ್ಕಿಲ್ಲ, ಒಂದು 15 ಕ್ವಿಂಟಲ್ ವರೆಗೂ ಬೆಳೀತಾರೆ, ಬಟ್ ಅಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಇದಾರೆ. ಈಗ ಮಂಜುನಾಥ್ರೆ, ನೀವು ಹೇಳಿದ್ರಿ ಹತ್ತಿ ಬೆಳೆಯಲ್ಲಿ ರೈತರು ಬಹಳಷ್ಟು ಆಸಕ್ತಿ ತೋರುವುದರಿಂದ ಬಿಟಿ ಹತ್ತಿ ಬೀಜವನ್ನೇ ಹೆಚ್ಚಾಗಿ ಬಿತ್ತಾರೆ, ಅದರಲ್ಲಿ ಬೆಳೀತಾರೆ ಅಂತ. ಆದ್ರೆ ನೀವು ತಯಾರು ಮಾಡುವಂತದ್ದು ಬಿಟಿ ಹತ್ತಿ ಅಲ್ಲ, ಆದ್ರೆ ಕಡಿಮೆ ಬಿದ್ರೆ ಏನ್ ಮಾಡ್ತೀರಿ ಇದಕ್ಕೆಲ್ಲ ವ್ಯವಸ್ಥೆ ರೈತರಿಗೆ ಬೀಜ ಪೂರೈಕೆಗೆ? ಸರ್, ಈಗ ಸಾಕಷ್ಟು ಏನಂತಂದ್ರೆ ಈ ಒಂದು ಖಾಸಗಿ ಕಂಪನಿಗಳವರು ಮುಂಚೆನೆ ಎಲ್ಲಾನು ಅವರಿಗೆ ಸರ್ವೆ ಎಲ್ಲ ಗೊತ್ತಿರುತ್ತೆ ಸರ್. ಈಗ ನಮ್ಮ ಕಲಬುರಗಿ ಜಿಲ್ಲೆನಲ್ಲಿ ಒಂದು 10,000 ಹೆಕ್ಟೇರ್ ಇದೆಯಂತಂದ್ರೆ ಅಷ್ಟು ಬೀಜಕ್ಕಿಂತ ಒಂದ್ ಸ್ವಲ್ಪ ಹೆಚ್ಚಿಗೆನೆ ಇರುತ್ತೆ ಸರ್. ಸೊ ಈ ಹೋದ ವರ್ಷ ಮುಂಚೆ ಎಲ್ಲ 4,000-5,000 ಪ್ರದೇಶದಲ್ಲಿ ಇರುತ್ತೆ, ಈ ವರ್ಷ ಡಬಲ್ ಆದ್ರೂ ಕೂಡ ಅದಕ್ಕೆ ಬೀಜ ಎಲ್ಲಾನು ಸಪ್ಲೈ ಆಗುತ್ತೆ ಸರ್. ಅದೇ ಏನಾದ್ರೂ ಒಂದ್ ಸ್ವಲ್ಪ ಕಡಿಮೆ ಬಿದ್ರೆ ಹಿಂಗ್ ಬ್ಲಾಕ್ ಮಾರ್ಕೆಟ್ ನಲ್ಲಿ ಮಾರೋದು ಇದೆಲ್ಲ ಮಾಡ್ತಾ ಇದಾರೆ ಸರ್. ಈಗ ಈ ಬೆಳೆ ಯಾವ ಇದರಲ್ಲಿ ಬರುತ್ತೆ, ಎಷ್ಟು ಅವಧಿಯಲ್ಲಿ ಬರುತ್ತದೆ, ಹೇಗೆ ಅಂತ ಸರ್? ಸುಮಾರು ಇದಕ್ಕೆ ಒಂದು 4.5-6 ತಿಂಗಳವರೆಗೂ ಹೋಗುತ್ತೆ ಸರ್. ಸರಿಯಾದ ಸಮಯದಲ್ಲಿ ಅಂದ್ರೆ ಜೂನ್ ತಿಂಗಳಲ್ಲಿ ಬಿತ್ತಿದ್ರೆ ಚೆನ್ನಾಗೆ ಸರ್, ಅದಕ್ಕಿಂತ ಲೇಟ್ ಆಗಿ ಬಿತ್ತು ಅಂತಂದ್ರೆ ಸ್ವಲ್ಪ ಬಿತ್ತಿದ್ರೆ ಜುಲೈನಲ್ಲಿ ಹಂಗೆಲ್ಲ ಬಿತ್ತಿದ್ರೆ ರೋಗಗಳು ಕೂಡ ಹೆಚ್ಚಿಗೆ ಆಗೋದು ಸಂಭವ ಇರುತ್ತೆ, ಮತ್ತೆ ಇಳುವರಿ ಕೂಡ ಕುಂಠಿತ ಆಗುತ್ತೆ. ನೀರಿನ ಪ್ರಮಾಣ ಹೇಗೆ ಬೇಕಾಗ್ತದೆ ಅಂತ? ಅದೇ ಸರ್, ನಾನು ಆಲ್ರೆಡಿ ಹೇಳಿದಂಗೆ ಇದನ್ನ ಮಳೆಯಾಶ್ರಿತದಲ್ಲೂ ಬೆಳೀತಾರೆ ಸರ್, ಮತ್ತೆ ನೀರಾವರಿನಲ್ಲೂ ಬೆಳೀತಾರೆ. ಮಳೆಯಾಶ್ರಿತದಲ್ಲಿ ಸರಿಯಾದ ಸಮಯಕ್ಕೆ ಏನಾದ್ರೂ ಈಗ ಹೂವು ಆಡ್ಬೇಕಾದ್ರೆ ಮತ್ತೆ ಕಾಯಿ ಇದನ್ನ ಮಾಡ್ಬೇಕಾದ್ರೆ ತೇವಾಂಶ ಕೊರತೆ ಆದಲ್ಲಿ ಇಳುವರಿ ಕಡಿಮೆ ಆಗುತ್ತೆ ಸರ್, ಹೂವು ಉದುರೋದು ಆ ತರ ಆಗುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ ಇಳುವರಿ ಕಡಿಮೆ ಇರುತ್ತೆ ಸರ್ ಮಳೆಯಾಶ್ರಿತದಲ್ಲಿ. ಮಂಜುನಾಥ್ರೆ, ಈಗ ಬಹಳ ಮುಖ್ಯವಾಗಿ ನಾವು ಇವತ್ತು ವಿಚಾರವನ್ನು ಮಾಡಬೇಕಾಗಿರೋದು ಹತ್ತಿ ಬೆಳೆಯಲ್ಲಿ ಇಳುವರಿ ಕುಂಠಿತ ಆಗ್ತಾ ಇದೆ ಎಲೆ ಕೆಂಪಾಗುವಿಕೆ ರೋಗದಿಂದ ಅಂತ ಹೇಳ್ತಾರೆ. ಆ ಎಲೆ ಕೆಂಪಾಗುವಿಕೆಯ ಪಾತ್ರ ಏನು, ಯಾವ ರೀತಿಯಲ್ಲಿರುತ್ತದೆ ಅಂತ? ಈ ಒಂದು ಎಲೆ ಕೆಂಪಾಗುವ ರೋಗದಿಂದ ಇಳುವರಿಯಲ್ಲಿ ಸರಿಸುಮಾರು 40-50% ಅಷ್ಟು ಇಳುವರಿ ಕುಂಠಿತ ಆಗುತ್ತೆ. ಅರ್ಧಕ್ಕರ್ಧ ಇಳುವರಿ ಕುಂಠಿತ ಆಗ್ಬಿಡುತ್ತೆ. ಆದ್ರೆ ರೈತರು ಅದನ್ನ ನೋಡೋ ಅಷ್ಟೊತ್ತಿಗೆನೆ ಅದನ್ನ ಈ ತರ ಎಲೆ ಕೆಂಪಾಗ್ತಾ ಇದೆ ಅಂತಂದೇಳಿ ಐಡೆಂಟಿಫೈ ಮಾಡೋ ಅಷ್ಟೊತ್ತಿಗೆನೆ ಸೊ ಅದ್ರದ್ದು ಏನು ಪರಿಣಾಮ ಬೀರ್ಬೇಕು, ಒಂದು ಬೆಳೆ ಮೇಲೆ ಪರಿಣಾಮ ಬೀರ್ಬಿಡ್ತು. ಸೊ ಅದಕ್ಕೆ ಪ್ರಸ್ತುತ ನೋಡೋದಾಯ್ತು ಅಂದ್ರೆ ನಮ್ಮ ಕಲಬುರಗಿ ಜಿಲ್ಲೆನಲ್ಲಿ ಅತಿ ಹೆಚ್ಚು ಮಳೆ ಆಗ್ಬಿಟ್ಟಿದೆ ಸರ್. ಇಂಥ ಒಂದು ಸಂದರ್ಭದಲ್ಲಿ ಈ ಎಲೆ ಕೆಂಪಾಗುವಿಕೆ ಆಗ್ತಕ್ಕಂಥದ್ದು ಮತ್ತೆ ಸೊರಗು ರೋಗ ಬರ್ತಕ್ಕಂಥದ್ದು ಬಹಳ ಪ್ರಮುಖ ಸರ್ ನಮ್ಮ. ಯಾವ ಲಕ್ಷಣ ಇರ್ತದೆ, ಯಾವ ರೀತಿ ಕಂಡು ಬರ್ತದೆ ಅಂತ? ಸರ್, ಇದು ನೀವು ಎಲೆ ಕೆಂಪಾಗದಂತ ಈ ಒಂದು ಹೆಸರು ತಿಳಿಸ್ಕೊಟ್ಟಂಗೆ ಅದು ಕೆಂಪಾಗ್ತಾ ಕೆಂಪಾಗುತ್ತೆ ಸರ್. ಅದಕ್ಕೆ ಮುಖ್ಯವಾಗಿ ನಾವು ಕಾರಣಗಳು ನೋಡೋದಾಯ್ತು ಅಂದ್ರೆ ಸರ್, ಮಣ್ಣಿನಲ್ಲಿ ಪೋಷಕಾಂಶಗಳು ಕೊರತೆ ಉಂಟಾದಾಗ ಸರ್, ಸ್ಪೆಷಲಿ ನಮ್ಗೆ ಸಾರಜನಕ ಅಂತ ನೈಟ್ರೋಜನ್ ಅಂತ ಏನ್ ಹೇಳ್ತೀವಿ ಅದ್ರದ್ದು ಏನಾದ್ರೂ ಕೊರತೆ ಆಯ್ತಂದ್ರೆ ಎಲೆ ಕೆಂಪ ಆಗುತ್ತೆ ಸರ್. ಅದೇ ರೀತಿಯಾಗಿ ನಾವು ಶಿಫಾರಸು ಪ್ರಮಾಣದಲ್ಲಿ ಪೋಷಕಾಂಶಗಳು ನಾವು ಕೊಡ್ಲಿಲ್ಲ ಅಂತಂದ್ರೆ ಸರ್, ಉದಾಹರಣೆಗೆ ನಾವು ಹೇಳ್ಬೇಕಂದ್ರೆ ನೀರಾವರಿ ಹತ್ತಿನಲ್ಲಿ ಸರ್ ನಮ್ಗೆ 60 ಕೆಜಿ ಸಾರಜನಕ, 30 ಕೆಜಿ ರಂಜಕ, 30 ಕೆಜಿ ಪೊಟಾಶು ಪ್ರತಿ ಎಕರೆಗೆ ಕೊಡಬೇಕಾಗುತ್ತೆ ಸರ್. ಜೊತೆಗೆ ನಾವು ಕೊಟ್ಟಿಗೆ ಗೊಬ್ಬರ ಕೂಡ ಕೊಡಬೇಕಾಗುತ್ತೆ ಸರ್, ಒಂದು 2 ಟನ್ ಅಷ್ಟು ಕೊಟ್ಟಿಗೆ ಗೊಬ್ಬರ ಕೊಡಬೇಕಾಗುತ್ತೆ. ಸೊ ಈ ತರ ನಾವು ಶಿಫಾರಸು ಮಾಡಿದ ಗೊಬ್ಬರ ಏನಾದ್ರೂ ಕೊಡ್ಲಿಲ್ಲ ಅಂದ್ರೂ ಕೂಡ ಆಗ ಕೂಡ ನಮ್ಗೆ ಎಲೆ ಕೆಂಪಾಗೋದು ಆಗುತ್ತೆ ಸರ್. ಅದೇ ರೀತಿಯಾಗಿ ನಾವು ನೋಡೋದಾಯ್ತು ಅಂತಂದ್ರೆ ಮಣ್ಣಿನಲ್ಲಿ ಸಾವಯವ ಅಂಶ ಕಡಿಮೆ ಆಗತ್ತೆ ಸರ್. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾಯ್ತು ಅಂತಂದ್ರೆ ನಾವು ತಿಪ್ಪೆ ಗೊಬ್ಬರ ಕೊಡ್ತಾ ಇಲ್ಲ, ಅಥವಾ ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇರಲ್ಲ, ಅಥವಾ ಎರೆಹುಳು ಗೊಬ್ಬರ ಕೊಡ್ತಾ ಇಲ್ಲ, ಮತ್ತೆ ಆಮೇಲೆ ಯಾವುದೇ ಹಸಿರೆಲೆ ಗೊಬ್ಬರ ಕೂಡ ನಾವು ಮಾಡ್ತಾ ಇಲ್ಲ. ಸೊ ಈ ಒಂದು ಕಾರಣಗಳಿಂದ ನಮ್ಮ ಮಣ್ಣಿನಲ್ಲಿ ಭೂಮಿನಲ್ಲಿ ಸಾವಯವ ಅಂಶ ಕಡಿಮೆ ಆಗಿದೆ ಸರ್. ಸೊ ಅದು ಈಗ ನಾವು 1 ಎಕರೆನಲ್ಲಿ ಹತ್ತಿ ಬೆಳೆದಾಗ ಸುಮಾರು ನಾವು ಹೇಳಿದ್ವಿ 1 ಟನ್ಗಟ್ಟಲೆ ಬರುತ್ತೆ ಸರ್, 1-1.5 ಟನ್ ವರೆಗೂ ಇಳುವರಿ ಬರುತ್ತೆ. ಸೊ ಅಷ್ಟು 1.5 ಟನ್ ಇಳುವರಿ ಬರಬೇಕಂದ್ರೆ ಸಾಕಷ್ಟು ಪೋಷಕಾಂಶಗಳನ್ನ, ಪ್ರಮುಖ ಪೋಷಕಾಂಶಗಳು ಮತ್ತೆ ದ್ವಿತೀಯ ಪೋಷಕಾಂಶಗಳು ಮತ್ತೆ ಸೂಕ್ಷ್ಮ ಪೋಷಕಾಂಶಗಳು, ಲಘು ಪೋಷಕಾಂಶಗಳು ಅಂತೀವಿ, ಅವೆಲ್ಲಾನು ಸಾಕಷ್ಟು ಭೂಮಿಯಿಂದ ತಗೊಳ್ತದೆ ಸರ್. ಅದಕ್ಕೆ ಸರಿಯಾಗಿ ನಾವು ಈಗ ಈ ಒಂದು ಸಾವಯವ ಅಂಶ ಕೊಡ್ಲಿಲ್ಲ ಅಂತಂದ್ರೆ ಆಗ ಕೂಡ ಎಲೆ ಕೆಂಪಾಗೋದನ್ನ ನಾವು ನೋಡ್ತೀವಿ ಸರ್. ಅಂದ್ರೆ ನಾವು ಕಾಲಕಾಲಕ್ಕೆ ಅದನ್ನ ಪೂರೈಕೆ ಮಾಡ್ತಾ ಇರ್ಬೇಕು ಸರ್. ನೀವ್ ಹೇಳದಂಗೆ ಯಾವಾಗ್ಲೂ ವರ್ಷಕ್ಕೆ ಅಟ್ಲೀಸ್ಟ್ ನಾವು ಈ ಸಾವಯವ ಅಂಶನ ನಾವೇ ಹೇಳದಂದ್ರೆ ತಿಪ್ಪೆ ಗೊಬ್ಬರ ಇದನ್ನ ಕನಿಷ್ಠ ಪಕ್ಷ 3 ವರ್ಷಕ್ಕೆ ಒಂದ್ಸರಿ ಆದ್ರೂ ಕೂಡ ಅವರು ಕೊಟ್ಕೊಂತ ಹೋಗ್ಬೇಕು ಸರ್ ಬೆಳೆಗೆ. ಬಟ್ ನಾವ್ ಇಂತ ಒಂದು ಅತಿ ಹೆಚ್ಚು ಬೆಳೆ ಕೊಡ್ತಕ್ಕಂತ ನಾವು ಈ ಕಬ್ಬಾಗ್ಲಿ ಅಥವಾ ಹತ್ತಿ ಆಗ್ಲಿ ಇಂತ ಒಂದು ವಾಣಿಜ್ಯ ಬೆಳೆಗಳನ್ನ ಬೆಳೆದಾಗ ನಾವು ವರ್ಷ ವರ್ಷ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಇಳುವರಿ ಬಹಳ ಪ್ರಮಾಣ ಹೆಚ್ಚಿಗೆ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಪೋಷಕಾಂಶಗಳು ಇರ್ಕೊಳ್ಳೋದ್ರಿಂದ ನಾವ್ ಹೆಚ್ಚಿಗೆ ಕೊಡಬೇಕಾಗುತ್ತೆ. ಅಂದ್ರೆ ಪೋಷಕಾಂಶಗಳು ಈ ಸಾವಯವ ಗೊಬ್ಬರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತದೆ ಅಂತ ಹೇಳ್ತೀರ? ಎಸ್ ಸರ್, ಪ್ರಮಾಣ ಕಡಿಮೆ ಆದ್ರೂ ಕೂಡ ಸರ್ ಅದು ಸಮತೋಲನವಾಗಿ ಇರುತ್ತೆ ಸರ್. ಎಲ್ಲ ಪೋಷಕಾಂಶಗಳು ಇರುತ್ತವೆ, ಲಘು ಪೋಷಕಾಂಶಗಳು. ನಾವೀಗ ನಾವು DAP ಕೊಟ್ವಿ, ಬರೀ ಸಾರಜನಕ ಮತ್ತೆ ರಂಜಕ ಅಷ್ಟೇ ಕೊಟ್ಟಂಗೆ ಆಗುತ್ತೆ. ಅಥವಾ ರಾಸಾಯನಿಕವನ್ನು ಬಳಸಬಾರದು ಅನ್ನೋದೇ ನಿಮ್ಮ ಮುಖ್ಯ ಉದ್ದೇಶ ಅಲ್ಲ? ಅಂದ್ರೆ ಕೊಡ್ಲೇಬೇಕಾಗುತ್ತೆ ಸರ್ ಕೆಲವೊಮ್ಮೆ, ಅದನ್ನ ಈ ಸಂಪೂರ್ಣವಾಗಿ ನಾವು ನಿಲ್ಲಿಸ್ಲಿಕ್ಕಾಗಲ್ಲ ಸರ್. ಆಹಾರ ಪದಾರ್ಥಗಳಲ್ಲಿ ನಾವು ಮಾಡೋದಾಯ್ತಂದ್ರೆ ಈ ಒಂದು ಬೇಳೆಕಾಳು ಬೆಳೆಗಳಲ್ಲಿ ಅಥವಾ ಈ ಒಂದು ಸಿರಿಧಾನ್ಯಗಳು ಅಂತ ಬೆಳೆಗಳಿಗೆ ನಾವು ಇದು ರಾಸಾಯನಿಕಗಳು ಕೊಡದೆ ಇದ್ರು ಹತ್ತಿ ಬೆಳೆಗೆ ಒಂದಷ್ಟು ಪ್ರಮಾಣದಲ್ಲಿ ಕೊಡಬೇಕು ಸರ್, ಇಲ್ಲಾಂದ್ರೆ ಇಳುವರಿ ಕುಂಠಿತ ಆಗುತ್ತೆ ಸರ್. ಅದೇ ರೀತಿಯಾಗಿ ಕಬ್ಬುಗೆ ಸರ್ ಆಗ ಮಣ್ಣಿನ ಫಲವತ್ತತೆ ಕಡಿಮೆ ಆಗೋದಿಲ್ಲ? ಕಡಿಮೆ ಆಗುತ್ತೆ ಸರ್. ನಾವು ಏನು ಹತ್ತಿ ಬೆಳೆ ಬೆಳೆದಾಗ ಖಂಡಿತವಾಗ್ಲೂ ಈ ಅಚ್ಚಿನ ಬೆಳೆ ಬರೋದ್ರಿಂದ ನಮ್ಮ ಭೂಮಿಯ ಫಲವತ್ತತೆ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾವು ವರ್ಷ ವರ್ಷನೂ ಈ ಒಂದು ಸಾವಯವ ಅಂಶನ ನಾವು ಭೂಮಿಗೆ ಸೇರಿಸೋದು ಬಹಳ ಪ್ರಮುಖ. ಅಂದ್ರೆ ಕಟಾವು ಆದ ಮೇಲೆ ಮತ್ತೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವ ಮಾಡ್ಬೇಕು ಸರ್ ಮುಂದಿನ ವರ್ಷ. ಮತ್ತೆ ಬೆಳೆ ಪರಿವರ್ತನೆ ಕೂಡ ಮಾಡ್ಕೊಳ್ಳೋದು ಬಹಳ ಮುಖ್ಯ ಸರ್. ಒಮ್ಮೆ ಕಟಾವು ಆದ ಮೇಲೆ ಮತ್ತೆ ಎಷ್ಟು ಅವಧಿಯನ್ನ ಇಟ್ಟು ಮತ್ತೆ ಬೆಳೆ ಬೆಳೆಯುತ್ತೆ ಸರ್? ಈಗ ಯೂಶುವಲಿ ಇದು ಒಂದು ಜನವರಿ ಫೆಬ್ರವರಿನಲ್ಲಿ ಮುಗಿದೋಗುತ್ತೆ ಸರ್ ಹತ್ತಿ. ಆಗ ಮಾರ್ಚ್ ಅಲ್ಲಿ ಹಂಗೆ ಕಟಾವು ಮಾಡಿದಾದ್ಮೇಲೆ ನಾವು ಮತ್ತೆ ಅದನ್ನ ಉಳುಮೆ ಮಾಡ್ತಕ್ಕಂಥದ್ದು ಅದನ್ನೆಲ್ಲ ಮಾಡ್ತೀವಿ ಸರ್. ಸೊ ಆಗ ನಾವು ತಿಪ್ಪೆ ಗೊಬ್ಬರ ಅಥವಾ ಇವನ್ನೆಲ್ಲಾನು ಸಾವಯವನ್ನ ಮಣ್ಣಿಗೆ ಸೇರಿಸೋದಂತಂದ್ರೆ ಯೂಶುವಲಿ ಮೇ ಜೂನ್ ತಿಂಗಳಲ್ಲಿ ಮಾಡ್ತಾರೆ ಸರ್. ಮೇ ತಿಂಗಳ ಕೊನೆಯಲ್ಲಿ ಮಾಡಿ ಅದನ್ನ ಮಣ್ಣಿನಲ್ಲಿ ಸೇರಿಸ್ತಾರೆ ಸರ್. ಈಗ ನೀವು ಬಹಳ ಮುಖ್ಯವಾದಂತಹ ಪ್ರಶ್ನೆಯನ್ನು ಎತ್ತಿದ್ರಿ, ಹತ್ತಿ ಎಲೆ ಕೆಂಪಾಗುವುದರಿಂದ ಕುಂಠಿತ ಆಗ್ತದೆ, ಬೆಳೆ ಕುಂಠಿತ ಆಗ್ತದೆ, ಇಳುವರಿ ಕಡಿಮೆ ಆಗ್ತದೆ ಅಂತ. ಆದ್ರೆ ರೈತರು ಯಾವಾಗಲೂ ಕೂಡ ಬಂದ ಮೇಲೆ ನಷ್ಟ ಅನುಭವಿಸುವುದಕ್ಕಿಂತಲೂ ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ಳುವುದು ಬಹಳ ಮುಖ್ಯ ಇರ್ತದೆ. ಖಂಡಿತ. ಹತ್ತಿ ಬೆಳೆಯಲ್ಲಿ ಈ ಎಲೆ ಕೆಂಪಾಗುವಿಕೆಯನ್ನು ತಡಿಲಿಕ್ಕೆ ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು? ಈಗ ನಾನು ಹೇಳ್ತಾ ಇದ್ದೆ ಸರ್ ಹಲವಾರು ಕಾರಣಗಳು ಇದಕ್ಕೆ ಅಂತ ಹೇಳಿ, ಅದರಲ್ಲಿ ಬಹಳ ಮುಖ್ಯವಾಗಿ ಈಗ ಈ ಒಂದು ಸಂದರ್ಭದಲ್ಲೇ ನೋಡಿದ್ರೆ ಹೆಚ್ಚಿನದಾಗಿ ಮಳೆ ಆಗಿದೆ ಸರ್. ಈಗ ವಾತಾವರಣ ಕೂಡ ತಂಪಾಗಿದೆ ಸರ್. ಯಾವಾಗ ವಾತಾವರಣ ತಂಪಾಗುತ್ತೋ ಆಗ ಈ ಎಲೆ ಕೆಂಪಾಗೋದು ಹೆಚ್ಚಿಗೆ ಆಗುತ್ತೆ ಸರ್. ಸೊ ಅದೇ ರೀತಿಯಾಗಿ ಈ ಎಲೆ ಕೆಂಪಾಗೋದು ಇನ್ನೂ ಒಂದು ಹಲವಾರು ಕಾರಣಗಳಿದಾವೆ ಸರ್. ಅಲ್ಲ, ರಸ ಇರುವ ಕೀಟಗಳು ಅಂತ ಇದೆ ಸರ್, ಅದು ಇರೋದ್ರಿಂದ ಕೂಡ ಎಲೆ ಕೆಂಪಾಗುತ್ತೆ. ಅದಕ್ಕೆ ನಾವು ಈ ಒಂದು ಪೋಷಕಾಂಶಗಳದ್ದು ಬೇರೆ ಸರ್, ರಸ ಇರೋದು ಬೇರೆ. ನಾವು ರಸ ನಿರ್ವಹಣೆ ಮತ್ತೆ ಹೇಗೆ ಅದನ್ನ ನೋಡ್ಕೊಬೇಕು ಸರ್. ನಾವು ಪೋಷಕಾಂಶಗಳಿಂದ ಕೊರತೆ ಆಗೋದಾಯ್ತು ಅಂತಂದ್ರೆ ಪೂರ್ತಿ ಪ್ರಮಾಣದಲ್ಲಿ ಎಲೆ ಎಲ್ಲ ಮೇಲ್ಭಾಗದಲ್ಲೆಲ್ಲ ಇದಾಗ್ತಾ ಇದೆ ಸರ್, ಏನು ಕೆಂಪಾಗ್ಬಿಡುತ್ತೆ. ಅದೇ ರಸ ಇರೋ ಹುಳುಗಳಿಂದ ಆಯ್ತು ಅಂದ್ರೆ ಅದು ಎಲೆ ಎಲ್ಲಾನು ಮಡಚಿದಂಗ ಆಗುತ್ತೆ ಸರ್, ಮುದುರಿಕೊಳ್ಳುತ್ತೆ, ಕಪ್ಪು ಟೈಪ್ ಆಗಿರುತ್ತೆ ಒಳಗಡೆ ರಸ ಇರ್ಬಿಟ್ಟು ಈ ತರ ಬಾರ್ಡರ್ ಏರಿಯಾದಲ್ಲಿ ಬಹಳ ಹೆಚ್ಚಿಗೆ ಇರುತ್ತೆ ಸರ್. ಇದು ಎಲೆ ಕೆಂಪಾಗೋದು ಪೋಷಕಾಂಶಗಳಂದ್ರೆ ಯೂನಿಫಾರ್ಮ್ ಆಗಿ ಅಂದ್ರೆ ಎಲೆ ಎಲ್ಲಾ ಭಾಗದಲ್ಲೂ ಕೂಡ ಕೆಂಪಾಗುತ್ತೆ. ಆದ್ರೆ ಹುಳುಗಳಿಂದ ಆಗೋದೈತಂದ್ರೆ ನಮ್ಗೆ ಎಲೆಯ ಒಂದು ಬಾರ್ಡರ್ ಏರಿಯಾ ಅಂತಂದಂತ ಹೇಳ್ತೀವಿ ಕೊನೆಗೆ, ಅದರಲ್ಲಿ ಅಷ್ಟೇ ನಮ್ಗೆ ಕೆಂಪಾಗೋದನ್ನ ನಾವು ನೋಡ್ತೀವಿ ಸರ್. ಅದನ್ನ ನೋಡ್ಕೊಂಡು ನಾವು ಎಲೆ ರಸ ಇರೋ ಊರು ಏನಾದ್ರೂ ಇದ್ವು ಅಂದ್ರೆ ಆಗ ನಮ್ಗೆ ಅಂತರ್ವ್ಯಾಪ್ತಿ ಕೀಟನಾಶಕಗಳು ಅಂತ ಬರ್ತಾವ ಸರ್, ಇಮಿಡಾಕ್ಲೋಪ್ರಿಡ್ ಅಥವಾ ರಿಜೆಂಟ್ ಇಂಥವೆಲ್ಲಾನು ಇರ್ತಾವ ಸರ್, ಪಿಪ್ರೋನ್ ಇಲ್ಲ ಅಂತ ಹೇಳ್ತೀವಿ. ಸೊ ಇಂತ ಒಂದು ರಾಸಾಯನಿಕಗಳು ಬಳಸಿ ಆ ಒಂದನ್ನ ಕೀಟವನ್ನ ನಿರ್ವಹಣೆ ಮಾಡಬೇಕಾಗುತ್ತೆ. ನೀವು ಆಗ್ಲೇ ಹೇಳಿದ್ರಿ ಸರ್, ಒಂದು ಮಳೆಯಾಶ್ರಿತದಲ್ಲಿ ಬೆಳಿಬೇಕಾದ್ರೆ ನಿಮ್ಗೆ ಅವ್ರಿಗೆ ಇಳುವರಿ ಕಡಿಮೆ ಬರುತ್ತೆ ಅಂತ ಹೇಳಿ. ಖಂಡಿತವಾಗ್ಲಿ ಇದೆ ಸರ್, ಅಸಮರ್ಪಕವಾಗಿ ನೀರು ಉಣಿಸೋದ್ರಿಂದ ಕೂಡ ಈ ಒಂದು ಅಂದ್ರೆ ಸರಿಯಾದ ಸಮಯಕ್ಕೆ ನೀರು ಕೊಡ್ಲಿಲ್ಲಪ್ಪ ಅಂತಂದ್ರೆ ಅಥವಾ ಹೆಚ್ಚಿನದಾಗಿ ನಾವು ನೀರು ಕೊಟ್ಟಿವಿ ಅಂದ್ರೆ ಅವಾಗ ಕೂಡ ಈ ಎಲೆ ಕೆಂಪಾಗುತ್ತೆ. ಸಮತೋಲನ ಕಾಯ್ದುಕೊಳ್ಬೇಕು ಸರ್, ಅದು ಒಂದು ಬಹಳ ಇಂಪಾರ್ಟೆಂಟ್ ಸರ್. ನೀರು ರೀತಿ ಯಾವ ಹೇಗೆ ಅಂತ ಅಂದ್ರೆ ಸರ್, ಈಗ ನಮ್ಗೆ ನಾವು ನೋಡೋದಾಯ್ತು ಅಂತಂದ್ರೆ ಒಂದು 4-5 ಸಂದಿಗ್ಧ ಹಂತಗಳು ಅಂತ ಹೇಳ್ತಾರೆ ಸರ್. ಅಂದ್ರೆ ಆ ಒಂದು ಪರಿಸ್ಥಿತಿನಲ್ಲಿ ನಾವು ಹೆಚ್ಚಿನದಾಗಿ ನೀರಿಂದ ಯಾವುದೇ ತರವಾಗಿ ತೊಂದರೆ ಇಲ್ದಂಗೆ ನೋಡ್ಕೊಬೇಕು ಸರ್, ಅದು ಸಂದಿಗ್ಧ ಸಮಯಗಳು ಅಂತ ಹೇಳಿ ಸರ್. ಒಂದು ಅದನ್ನ ನೋಡೋದೈತಂದ್ರೆ ಉಟ್ಟು ನಾವು ಏನು ಬೀಜ ಹಾಕ್ತಿವಲ್ಲ ಸರ್, ಆಗ ತೇವಾಂಶ ಚೆನ್ನಾಗಿರ್ಬೇಕು. ಅಂದ್ರೆ ಗಿಡಗಳು ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು ಸರ್, ಅದರಲ್ಲಿ ಇಂಪಾರ್ಟೆಂಟ್. ನಾವು ಬಿತ್ತನೆ ಮಾಡ್ಬೇಕಾದ್ರೆ ತೇವಾಂಶ ಇರಬೇಕಾಗಿರುತ್ತೆ. ಅದನ್ನ ನಾವು ನೀರಾವರಿ ಮುಖಾಂತರ ಆಗ್ಲಿ ಅದ್ರ ಮಳೆ ಬಂದಾಗನೆ ಇದನ್ನ ನಾವು ಬೀಜನು ಹಾಕ್ಬೇಕಾಗುತ್ತೆ ಸರ್. ತದನಂತರ ಏನಾಗುತ್ತೆ, ಹೂವು ಕಾಯ್ಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಸರ್, ಅದು 45 ದಿವಸದಲ್ಲಿ ಆಗ ನೀರಿಂದು ಯಾವುದೇ ಪ್ರಮಾಣ ಕಡಿಮೆ ಆಗದಂಗೆ ನೋಡ್ಕೊಬೇಕು ಸರ್. ಅಂದ್ರೆ ಸಂದಿಗ್ಧ ಅಂತ ಸರ್, ಅಲ್ಲಿ ಏನಾದ್ರೂ ನೀರು ಕಡಿಮೆ ಆಯ್ತು ಅಂತಂದ್ರೆ ಹೂವು ಎಲ್ಲ ಉದುರೋಗುತ್ತೆ, ಆಗ ಇಳುವರಿ ಮೇಲೆ ಪರಿಣಾಮ ಬೀರುತ್ತೆ ಸರ್, ಇಳುವರಿ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ತದನಂತರ ಇನ್ನೂ ಒಂದು 15-20 ದಿವಸ ಆದ್ಮೇಲೆ ಮತ್ತೆ ಕಾಯಿ ಒಂದ್ ಸ್ವಲ್ಪ ಬಲಿ ಅದು ಆ ಒಂದು ಸಂದರ್ಭದಲ್ಲಿ. ಸೊ ಈ ತರ ಒಂದು 45 ದಿವಸದಿಂದ ಒಂದು 70-80 ದಿವಸದವರೆಗೂ ಒಂದ್ 20 ದಿವಸದ ಒಂದು ಹಂತದಲ್ಲಿ ಒಂದು ನೀರು ಯಾವುದೇ ಕಾರಣಕ್ಕೂ ಕಡಿಮೆ ಆಗದೆ ನೋಡ್ಬೇಕು. ಆ ಸಂದರ್ಭದಲ್ಲಿ ಏನಾದ್ರೂ ಮಳೆ ಹೆಚ್ಚು ಕಡಿಮೆ ಆಯ್ತು ಅಂದ್ರೂ ಕೂಡ ಇಳುವರಿ ಮೇಲೆ ಅದೇ ತರವಾಗಿ ಪರಿಣಾಮ ಬೀಳುತ್ತೆ ಸರ್. ಮಳೆ ಏನಾದ್ರೂ ಕಡಿಮೆ ಆಯ್ತು ಅಂತಂದ್ರೆ ಆಗ ಇಳುವರಿ ಕಡಿಮೆ ಆಗುತ್ತೆ. ಅತಿ ಹೆಚ್ಚು ಮಳೆ ಬಿದ್ರು ಕೂಡ ಇಳುವರಿ ಇದು ಇದರ ಎಲೆ ಕೆಂಪಾಗೋದು ರೋಗ ನಮಗೆ ಕಾಣಿಸ್ಕೊಳ್ಳುತ್ತೆ. ನೀರು ಉಣಿಸುವ ವಿಧಾನ ಹೇಗೆ ಹೇಗೆ ಅದ್ರ ಬುಡಕ್ಕೆ ಹಾಕೋದು ಹೇಗೆ ಅಥವಾ ತುಂತುರು ಆಗಿ ಬಿಡಬೇಕು ಹೇಗೆ ಅಂತ ಸರ್? ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಂದ್ರೆ ಹರಿ ನೀರಾವರಿ ಅಂತ ಇದೆ ಸರ್. ಹರಿ ನೀರಾವರಿ ಅದು ಮಾಮೂಲಿ ಏನಂತಂದ್ರೆ ಸರ್, ಬೋದುಗಳು ಮಾಡಿರ್ತಾರೆ ಸರ್. ಬೋದುಗಳು ಮಾಡಿ ಆ ಬೋದಿನ ಮೇಲೆ ಹತ್ತಿ ಹಾಕಿರ್ತಾರೆ. ಅದರಲ್ಲಿ ನೀರನ್ನ ಸಾಲು ಪ್ರತಿ ಒಂದು ಆಲ್ಟರ್ನೇಟಿವ್ ಅಂದ್ರೆ ಒಂದು ಸಾಲು ಬದುನಲ್ಲಿ ಹತ್ತಿ ಇರುತ್ತೆ, ಪಕ್ಕದಲ್ಲಿ ಹರಿ ನೀರು ಅಂತ ಹೇಳಿ ಮಾಡ್ತಾರೆ. ನಡುವಿನಲ್ಲಿ ನೀರು ಕೊಡ್ತಾ ಇರ್ತಾರೆ ಸರ್. ಆ ಪದ್ಧತಿ ಹರಿ ಹರಿ ಹರಿತಾರೆ ಸರ್. ಅಂದ್ರೆ ಮೇಲ್ಗಡೆಗೆ ಒಂದು ನೀರಿಂದ ಹರಿಯೋದಕ್ಕೆ ಬಿಟ್ಟಿದ್ದಾರೆ ಅಂತಂದ್ರೆ ಒಂದು 75% ಅದು ರೀಚ್ ಆದ ತಕ್ಷಣ ಅಲ್ಲಿಗೆ ಕಟ್ ಮಾಡ್ತಾರೆ ಸರ್. ಇನ್ನು ಒಂದು 25% ಇರೋ ನೀರ್ನೆಲ್ಲೇ ಅದು ತೋಯಿಸುತ್ತೆ, ಬದುಪಟ್ಟಿ ಟೈಪ್. ಇನ್ನು ಕೆಲವೊಂದು ಪದ್ಧತಿಗಳಿದೆ ಸರ್. ಈ ಇತ್ತೀಚಿನ ದಿನಗಳಲ್ಲಿ ಡ್ರಿಪ್ ಇರಿಗೇಷನ್ ಅಂತ ಹೇಳಿ ಬಂದಿದೆ ಸರ್. ಹನಿ ನೀರಾವರಿಯನ್ನು ಅದರಲ್ಲೂ ಮಾಡ್ತಾ ಇದ್ದಾರೆ ಸರ್. ಅದು ಅದರಲ್ಲಿ ಖರ್ಚು ಕಡಿಮೆ ಮಾಡೋದಕ್ಕೋಸ್ಕರನೇ ಹನಿ ನೀರಾವರಿನಲ್ಲಿ ಈಗ ಜೋಡು ಸಾಲು ಪದ್ಧತಿ ಅಂತ ಕೂಡ ಮಾಡ್ತಾ ಇದ್ದಾರೆ ಸರ್. ಹೆಚ್ಚು ನೀರು ಪೋಲ್ ಆಗುದಿಲ್ಲ ಅಂತ ಹೇಳ್ಕೊಂಡು ಸರ್, ಕಡಿಮೆ ನೀರು. ಮತ್ತೆ ಆಮೇಲೆ ಬಹಳ ಮುಖ್ಯವಾಗಿ ಒಂದು ಹನಿ ನೀರಾವರಿಗೆ ಖರ್ಚು ಆಗ್ತಕ್ಕಂಥದ್ದು ಸರ್, ಪೈಪ್ ಲೈನ್ ಅದೆಲ್ಲ ಹಾಕೋದಿದೆಯಲ್ಲ, ಅದರದ್ದು ಸುಮಾರು ಖರ್ಚು ಆಗುತ್ತೆ ಸರ್. ನಾವು ಒಂದು ಎಕರೆಗೆ ನೋಡೋದ್ರೆ 40-50 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ಸೊ ಅದಕ್ಕೆ ಈ ಒಂದು ಜೋಡು ಸಾಲು ಪದ್ಧತಿ ಮಾಡಿದಾಗ ಸೊ ಅದರಲ್ಲಿ ನಮಗೆ ಮಾಡ್ತಕ್ಕಂಥ ಖರ್ಚಿನಲ್ಲಿ ನಾವು ಉಳಿತಾಯ ಮಾಡಬಹುದು ಸರ್. ಜೋಡು ಸಾಲು ಪದ್ಧತಿ ಅಂತೇಳಿ ಅದನ್ನ 6 ಫೀಟಿಗೆ ಒಂದು ಜೋಡು ಸಾಲು ಪದ್ಧತಿ ಹಿಂಗ್ ಮಾಡ್ತಾರೆ ಸರ್. 6 ಫೀಟ್ ಆದ್ಮೇಲೆ ಒಂದು ಜೋಡು ಸಾಲು ಪದ್ಧತಿ. ಅಥವಾ ಕೆಲವು ರೈತರು ಬಹಳ ಫಲವತ್ತತೆ ಇದೆ ಅಂದ್ರೆ 8 ಫೀಟ್ ವರ್ಗು ಹೋಗ್ತಾರೆ ಸರ್. 8 ಫೀಟ್ ಆದ್ಮೇಲೆ ಒಂದು ಜೋಡು, ಅಲ್ಲೇ ಒಂದ್ ಸಾಲು ಇದು ಹರಿ ನೀರಾವರಿ ಇರುತ್ತೆ ಸರ್. ಸೊ ಇದು ಒಂದಿದೆ. ಮತ್ತೆ ನಮ್ಮಲ್ಲಿ ಇದು ಎಲೆ ಕೆಂಪಾಗೋದಕ್ಕೆ ಬಹಳ ಮುಖ್ಯವಾಗಿ ಇನ್ನೊಂದು ಕಾರಣ ಅಂತಂದ್ರೆ ಮೆಗ್ನೀಷಿಯಂ ಅಂತೇಳಿ ಒಂದು ಸೂಕ್ಷ್ಮ ಪೋಷಕಾಂಶ ಸರ್. ಅದು ಪತ್ರ ಹರಿತು ಅಂತಂದ್ರೆ ನಮ್ಮ ಈ ಒಂದು ಎಲೆನಲ್ಲಿ ಫೋಟೋಸಿಂಥೆಸಿಸ್ ಅಂತ ಹೇಳ್ತೀವಿ ಸರ್ ನಾವು, ದ್ಯುತಿ ಸಂಶ್ಲೇಷಣೆ ಕ್ರಿ, ಅದರಲ್ಲಿ ಈ ಒಂದು ಪೋಷಕಾಂಶ ಬಹಳ ಮುಖ್ಯವಾಗಿರ್ತದೆ. ಸೊ ಅದ್ರದ್ದು ಕೊರತೆ ಆದಾಗೂ ಕೂಡ ನಮ್ಗೆ ಏನಾಗುತ್ತೆ ಇದು ಎಲೆ ಕೆಂಪಾಗೋದು ಸರ್. ಈಗ ಅದಕ್ಕೇನೆ ಈ ಒಂದು ಶಾರೀರಿಕ ನ್ಯೂನ್ಯತೆ ಅಂತ ಹೇಳ್ತೀವಿ ಸರ್ ನಾವು ಇದನ್ನ. ಸೊ ಇದನ್ನ ತಡೆಯೋದಕ್ಕೆ ನಾವು ನೋಡೋದಂದ್ರೆ ಅನುಸರಿಸಬೇಕಾಗಿರ್ತಕ್ಕಂತ ಒಂದು ಕ್ರಮಗಳ ಬಗ್ಗೆ ನಾವು ನೋಡೋದಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ನಾವು ಹೇಳದಂಗೆ ಈ ಸಾವಯವ ಗೊಬ್ಬರಗಳನ್ನ ಕೊಡಬೇಕಾಗುತ್ತೆ ಸರ್. ಸಾವಯವ ಗೊಬ್ಬರ ಕೊಡಬೇಕು ಮಿನಿಮಮ್ ಅಂದ್ರೆ 2-3 ಟನ್ ಒಂದು ಪ್ರತಿ ಎಕರೆಗೆ ವರ್ಷ ನಾವು ಕೊಡ್ಕೊಂತ ಹೋಗ್ಬೇಕು ಸರ್. ಅದು ಒಂದು ಸರ್. ಮತ್ತೆ ಜೂನ್ ನಲ್ಲಿ ಮೊದಲನೇ ವಾರದಲ್ಲಿ ಏನ್ ಬಿತ್ತೀವಲ್ಲ ಸರ್, ಅರ್ಲಿ ಬಿತ್ತಿದಾಗ ಈ ಒಂದು ಎಲೆ ಕೆಂಪಾಗೋದ್ರು ಕಡಿಮೆ ಇರುತ್ತೆ ಸರ್. ಬೇಗನೆ ಬಿತ್ತಬೇಕು ಸರ್, ಬಿತ್ತನೆ ಮಾಡಬೇಕು. ನೀರಾವರಿ ಇರ್ತಕ್ಕಂಥವ್ರು ಬೇಗನೆ ಬಿತ್ತನೆ ಮಾಡ್ಕೊಬೇಕು. ಈಗ ಮಳೆ ಅಷ್ಟಿತ್ತೆ ಅಂದ್ರೆ ಈ ವರ್ಷ ಸರ್ ಮಳೆ ಬಹಳ ಲೇಟ್ ಆಗಿ ಬಂತು. ಸೊ ಅಂತ ಸಂದರ್ಭದಲ್ಲಿ ನಾವೇನು ಮಾಡ್ಲಿಕ್ಕಾಗಿಲ್ಲ, ನಿರ್ವಹಣೆ ಮಾಡ್ಕೊಬೇಕಾಗುತ್ತೆ ಮುಂದೆ. ಸೊ ಅದಕ್ಕೆ ಜೂನ್ ತಿಂಗಳಲ್ಲಿ ಬಿತ್ತಿರೋ ಹತ್ತಿ ಬೆಳೆಗೆ ಈ ಒಂದು ಕಡಿಮೆ ಬರುತ್ತೆ. ತದನಂತರ ಜೂನ್ ಜುಲೈನಲ್ಲಿ ಅಥವಾ ಆಗಸ್ಟ್ ಮೊದಲನೇ ವಾರದಲ್ಲಿ ಬಿತ್ತಿರ್ತಾರೆ ಸರ್. ಅಂತ ಒಂದು ಬೆಳೆಗಳಿಗೆ ಈ ಒಂದು ಎಲೆ ಕೆಂಪಾಗೋದು ಹೆಚ್ಚಿಗೆ ನಾವು ಕಾಣ್ತಿರ್ತೀವಿ ಸರ್. ಈಗ ಅತಿಯಾಗಿ ಮಳೆ ಬಂದು ಕೂಡ ನೀರು ತುಂಬಿಕೊಂಡಿರ್ತದೆ, ಅದನ್ನು ಹೇಗೆ ನಿರ್ವಹಣೆ ಮಾಡುದು, ಅದನ್ನು ಬಿಟ್ಟು ಬಿಡುದು ಹೇಗೆ ಅದರಿಂದ ಆ ಬೆಳೆ ಕ್ಷೇತ್ರ ಪ್ರದೇಶದಿಂದ? ಖಂಡಿತವಾಗ್ಲೂ ಸರ್, ಇವಾಗ ನೀವು ಕೇಳಿರ್ತಕ್ಕಂಥದ್ದು ಎಲ್ಲಾ ರೈತರದ್ದು ಪ್ರಶ್ನೆನೂ ಅದೇ ಆಗಿದೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೆಳಗ್ಗೆ ಆಯ್ತು ಅಂತಂದ್ರೆ ಈಗ ಕಡಿಮೆ ಬಂದ್ರು ಒಂದು 10-20 ಜನ ಈ ಒಂದು ಹತ್ತಿ ಗಿಡಗಳನ್ನ ಇಟ್ಕೊಂಡು ಬರ್ತಾ ಇದ್ದಾರೆ ಸರ್. ಕಾರಣ ಇಷ್ಟೇ, ಅವರು ಎಲ್ಲೆಲ್ಲಿ ತಗ್ಗು ಪ್ರದೇಶದಲ್ಲಿದೆ ಅವ್ರದ್ದು ಹೊಲದಲ್ಲಿ 10-20 ಎಕರೆ ಜಮೀನ್ ಇತ್ತಂದ್ರೆ 1/2 ಎಕರೆ 1 ಎಕರೆ ಎಲ್ಲ ತಗ್ಗು ಪ್ರದೇಶ ಇರುತ್ತೆ ಸರ್. ಎಲ್ಲ ನೀರ್ ಬಂದು ಅಲ್ಲೇ ಜಮಾಯಿಸ್ತವೆ. ಅಲ್ಲಿ ಹತ್ತಿ ಗಿಡಗಳು ಒಣಗಿದ ತಕ್ಷಣನೇ ಅವರಿಗೆ ಭಯ ಆಗ್ಬಿಡುತ್ತೆ ಸರ್, ನಮ್ದು ಇಡೀ ನಮ್ದು ಕ್ಷೇತ್ರನೇ ಒಣಗೋಗ್ಬಿಡುತ್ತೇನೋ ಅಂತೇಳಿ ಆ ಬೆಳೆ ತಗೊಂಡ್ ಬಂದು ನಮ್ಮಲ್ಲಿ ಇದಕ್ಕೆ ಹೆಚ್ಚು ನೀರು ಬಂದ ಕಾರಣ ಹಾಗೆ ಆಗುತ್ತೆ. ನೀರು ಬಂದ ತಕ್ಷಣ ಏನಾಗುತ್ತೆ ಸರ್, ಅದು 2-3 ದಿವಸ ನೀರ್ ನಿಂತರೂ ಕೂಡ ಅದಕ್ಕೆ ಆಹಾರ ಸಿಕ್ತಕ್ಕಂಥದ್ದು ಎಲ್ಲಾನು ಕಟ್ ಆಗ್ಬಿಡುತ್ತೆ ಸರ್, ಕೊಳೆಯಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದು ಜೈಲಮ್ ಫ್ಲೋಯಮ್ ಅಂತ ಏನು ಇವಿರ್ತವೆ, ಆ ಟಿಶ್ಯೂಸ್ ಎಲ್ಲಾನು ಸತ್ತಂಗ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅದು ಪೋಷಕಾಂಶಗಳು ಹೀರ್ಕೊಳಕ್ ಸಾಧ್ಯ ಆಗೋದಿಲ್ಲ. ಸೊ ಅದರಿಂದ ಏನಾಗುತ್ತೆ, ಈ ಒಂದು ಒಂಥರ ಒಣಗದಂಗ ಆಗ್ಬಿಡುತ್ತೆ ಸರ್ ಗಿಡಗಳು. ಸೊ ಅದು ಒಂದು ಬಹಳ ಪ್ರಮುಖವಾಗಿರ್ತಕ್ಕಂತ ಒಂದು ಸಮಸ್ಯೆ ಅಂತ ಹೇಳ್ಬೋದು ಸರ್ ಈಗ. ಸೊ ಅದಕ್ಕೆ ಸರ್ ನೀವು ಕೇಳಿದಂಗೆ ರೈತರು ಆದಷ್ಟುನುವೇ ಈ ಒಂದು ಬೇಸಿಗೆನಲ್ಲಿ ಉಳುಮೆ ಮಾಡ್ತಾರಲ್ಲ ಹಾಗೇನೆ ಅದಕ್ಕೆ ಒಂದು ಕಾರ್ಯಕ್ರಮ ಮಾಡ್ಕೊಬೇಕು ಸರ್. ತಮ್ಮ ಹೊಲದಲ್ಲಿ ನೀರ್ ನಿಲ್ದಂಗೆ ಸೇಫ್ ಆಗಿ ಅಂದ್ರೆ ಹೆಚ್ಚು ಮಣ್ಣು ಮತ್ತೆ ನೀರು ಕೊಚ್ಕೊಂಡು ಹೋಗ್ದಂಗೆ ಅವ್ರು ನೀರನ್ನ ಹೊರಗಡೆ ತೆಗಿತಕ್ಕಂತ ಒಂದು ಕಾರ್ಯಕ್ರಮನ ಬೇಸಿಗೆನಲ್ಲೇ ಹಾಕೊಂಡಿರ್ಬೇಕು ಸರ್. ಫಲವತ್ತತೆ ಮಣ್ಣು ಕೂಡ ಹೊರಗೆ ಹೋಗ್ಬಾರ್ದು, ಬೆಳೆಯನ್ನು ಉಳಿಬೇಕು, ನೀರು ಕೂಡ ಸೇಫ್ ಆಗಿ ಒಳಗೆ. ಈಗ ಏನಾಗುತ್ತೆ ಸರ್, ಕೆಲವು ನಮ್ದು ಕಪ್ಪು ಭೂಮಿ ಇದೆ, ಆ ಕಪ್ಪು ಭೂಮಿ ಏನಂದ್ರೆ ಬಹಳಷ್ಟು ತೇವಾಂಶನ ಹಿಡಿದಿಟ್ಕೊಳ್ಳೋ ಶಕ್ತಿ ಹೆಚ್ಚಿಗೆ ಕೆಂಪು ಭೂಮಿಗಿಂತ. ಒಂದ್ಸಾರಿ ಏನಾದ್ರೂ ಚೆನ್ನಾಗಿ ಮಳೆ ಬಂತಂದ್ರೆ 15-20 ದಿವಸ ತೇವಾಂಶ ಇರುತ್ತೆ. ರೈತರದ ಸಮಸ್ಯೆ ಏನಂತಂದ್ರೆ ನೀರು ಕಾಣಿಸ್ತಾ ಇಲ್ಲ ಆದ್ರೂ ಗಿಡ ಒಣಗ್ತಾ ಇದಾವೆ ಅಂತ ಹೇಳ್ತಾರೆ. ಅದೇ ಸರ್, ನೀರಿನ ತೇವಾಂಶ ಹೆಚ್ಚಿಗೆ ಇರುತ್ತೆ, ನೀರು ಒಳ್ಳೆ ಕಾಣಿಸ್ತಾ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಕಾಲುವೆಗಳನ್ನ ಮಾಡ್ಬೇಕು ಸರ್, ಬಸಿ ಕಾಲುವೆಗಳು ಅಂತ ಅಂದ್ರೆ ಹೆಚ್ಚಿಗೆ ಹರಿದು ಹೋಗುವಾಗೆ ಹರಿದು ಹೋಗಂಗ್ ಮಾಡ್ಬೇಕು ಸರ್. 3-4 feet ಅಷ್ಟು ಅವರು ಭೂಮಿನ ಅಗಿಬೇಕಾಗುತ್ತೆ. ಈ ಮಳೆ ಬಂದಾಗ ಕಪ್ಪು ಭೂಮಿನಲ್ಲಿ ಸ್ಪೆಷಲಿ ಇದನ್ನ ತೆಗೆಯೋದು ಭಾರಿ ಕಷ್ಟ ಸರ್. ಕೆಲಸ ಮಾಡೋದಕ್ಕೆ ನಿರ್ವಹಣೆ ಮಾಡೋದು ಬಹಳ ಕಷ್ಟ. ಸೊ ಅದಕ್ಕೋಸ್ಕರ ಮುಂಜಾಗ್ರತೆಯಾಗೇನೆ ಅದನ್ನ ನಾವು ಒಂದು ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ನೀವು ಹೇಳ್ದಂಗೆ ಈ ಒಂದು ಪೋಷಕಾಂಶಗಳು ಈ ಮಳೆ ಇದು ಆದ ತಕ್ಷಣನೇ ಇಮಿಡಿಯೇಟ್ ಆಗಿ ತೇವಾಂಶ ಹೆಚ್ಚಿಗೆ ಆಗಿದೆ ಮಳೆಯಿಂದ ಆಗ್ಲಿ ಅಥವಾ ನೀರಾವರಿ ಕೊಟ್ಟಿದಾಯ್ತು ಅಂದ್ರೆ ಅವರು ಈ ಒಂದು ಸಾರಜನಕನ ಕೊಡ್ಬೇಕು ಸರ್ ಇಮಿಡಿಯೇಟ್ ಆಗಿ. ಎಕರೆಗೆ 25 kg ಅಷ್ಟು ಹೆಚ್ಚುವರಿಯಾಗಿ ಸಾರಜನಕ ಕೊಡ್ಬೇಕು ಸರ್. ಅಂದ್ರೆ ಈಗ ಎಲೆ ಬಾಡ್ತಕ್ಕಂತ ಒಂದು ಇದನ್ನ ಕಡಿಮೆ ಮಾಡೋದಕ್ಕೆ ಅಥವಾ ಅದರಿಂದ ಒಂದು ಸಾರಜನಕ ಲಭ್ಯತೆ ಕೂಡ ಕಡಿಮೆ ಆಗಿರುತ್ತೆ ಸರ್. ಅದಕ್ಕೋಸ್ಕರ ನಾವು ಈ ಒಂದು ಸಾರಜನಕ ಕೂಡ ಹೆಚ್ಚಿಗೆ ಕೊಡಬೇಕಾಗುತ್ತೆ ಸರ್. 25 kg ಒಂದು ಎಕರೆಗೆ ನಾವು ಸಾರಜನಕನ ಕೊಡಬೇಕಾಗುತ್ತೆ. ಅದೇ ರೀತಿಯಾಗಿ ನಾವು ಹೇಳಿದೆ ಸರ್ ಈಗ ಮೆಗ್ನೀಷಿಯಂ ಪೋಷಕಾಂಶಗಳು ಅಂತ ಲಘು ಪೋಷಕಾಂಶ, ಒಂದು ಎಕರೆಗೆ 8-10 kg ಮೆಗ್ನೀಷಿಯಂ ಸಲ್ಫೇಟ್ ಅಂತ ಹೇಳಿ ಸಿಗುತ್ತೆ ಸರ್. ಸಿಗುತ್ತೆ. ಅದನ್ನ ಬಿತ್ತನೆ ಪೂರ್ವದಲ್ಲಿ ಮಣ್ಣಿಗೆ ಸೇರಿಸತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ರೈತರು ಗಮನಿಸಬೇಕಾದ ವಿಚಾರ, ಯಾಕಂದ್ರೆ ಈ ರೀತಿಯ ಎಲೆ ಕೆಂಪು ರೋಗ ಅಥವಾ ಎಲೆ ಬಾಡುವಂತ ವಿಚಾರಕ್ಕೆ ಬಂದು ಬಿಡ್ತದೆ, ಅದಕ್ಕಾಗಿ ಇದನ್ನ ಮುಂಚೆನೆ ಕೊಡಬೇಕು ಸರ್. ಅದಲ್ಲದೇ ನಾವು ಈಗ ಈ ಬೆಳವಣಿಗೆ ಹಂತದಲ್ಲಿ ಇದ್ದಾಗ ಅದ್ರದ್ದು ಏನಾದ್ರು ಬಂತಂತಂದ್ರೆ ಕೆಲೆ ಕೆಂಪಾಗ ನೋಡ್ತಾ ಇದೀವಿ ಅಂತಂದ್ರೆ ಈಗ ಮೆಗ್ನೀಷಿಯಂ ಸಲ್ಫೇಟ್ ಅಂತಂದಂತಾನೆ ಅದೇ ಗೊಬ್ಬರನೇ ಅದನ್ನೇ 10 grams ಪ್ರತಿ ಲೀಟರ್ ಇದೆ ಸರ್. ಪ್ಲಸ್ ನೀರಿನಲ್ಲಿ ಕರಗ್ತಕ್ಕಂತ ಒಂದು ಗೊಬ್ಬರ ಇದೆ ಸರ್, 19-19-19 ಅಂತೇಳಿ ನೀರಿನಲ್ಲಿ ಕರಗದು, ಅದು ಕೂಡ 10 grams ಸರ್. ಇವೆರಡನ್ನೂ ಪ್ರತಿ ಲೀಟರ್ ನೀರಿಗೆ 10 grams 10 grams ಹಾಕೊಂಡು ಬೆಳೆ ಒಂದು 60-70 days ಈ ಕೆಲವೊಂದರಲ್ಲಿ 80 days ಇದಾವೆ. ಸೊ ಈ ಒಂದು ಹಂತದಲ್ಲಿ ಅವರು ಸಿಂಪರಣೆ ಮಾಡ್ಬೇಕು ಸರ್, ಎಲೆಗಳ ಮುಖಾಂತರ ಸಿಂಪರಣೆ ಮಾಡೋದು ಬಹಳ ಮುಖ್ಯ. ಮೆಗ್ನೀಷಿಯಂ ಸಲ್ಫೇಟ್ ನಾವು ಭೂಮಿಗೆ ಕೊಟ್ಟಿಲ್ಲ ಅಂದ್ರೆ ಈಗ ನಾವು ಅದು ಎಲೆಗಳನ್ನ ಕೆಂಪಾಗ ನಿರ್ವಹಣೆ ಮಾಡೋದಕ್ಕೋಸ್ಕರ ಈ ಒಂದು ಮೆಗ್ನೀಷಿಯಂ ಸಲ್ಫೇಟ್ ಮತ್ತೆ ನೀರಿನಲ್ಲಿ ಕರಗತಕ್ಕಂತ 19-19 ಗಿಡಗಳಿಗೆ ಸಿಂಪರಣೆ, ಗಿಡಗಳಿಗೆ ಎಲೆ ಮುಖಾಂತರ ಸಿಂಪರಣೆ ಮಾಡ್ಬೇಕು ಪ್ರತಿ ಲೀಟರ್ನಲ್ಲಿ. ಒಂದ ಮಣ್ಣಿಗೆ ಹಾಕಬೇಕು ಇಲ್ಲಾಂದ್ರೆ ಎಲೆಗಳ ಮುಖಾಂತರ ನಾವು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಸರ್. ಅದೇ ರೀತಿಯಾಗಿ 15 days ಅಂತರದಲ್ಲಿ ಒಂದ್ 3 times ಇದನ್ನ ನಾವು ಸಿಂಪರಣೆ ಮಾಡ್ಬೇಕಾಗ ಸರ್. 15 days ಒಂದ್ 3 times ಮೂರು ಬಾರಿ 100-120 days ನಂತರ ಅದೇನ ಪ್ರಾಬ್ಲಮ್ ಇಲ್ಲ ಸರ್. ಅಂದ್ರೆ ಈಗ ಒಂದ್ 60-70 days ಅಂದ್ರೆ 15 days ಅಂತಂದ್ರೆ 105-110 days ಬಂದ್ಬಿಡುತ್ತೆ. ಅಲ್ಲಿಂದ ಮುಂದೆ ಅವರು ಏನು ಸ್ಪ್ರೇ ಮಾಡದೇ ಇದ್ರು ಏನು ಪ್ರಾಬ್ಲಮ್ ಇಲ್ಲ. ಅಲ್ಲಿ ಹತ್ತಿ ಕೆಂಪಾದ್ರೂ ಕೂಡ ಆಲ್ರೆಡಿ ಅವರಿಗೆ ಏನು ಇಳುವರಿ ಬರಬೇಕು ಅದು ಬಂದೋಗಿರುತ್ತೆ ಸರ್. ಸೊ ಹಂಗಾಗಿ ಒಂದು 100-120 days ನಂತರ ಬಂದ್ರೆ ಇದೇನು ಪ್ರಾಬ್ಲಮ್ ಆಗಲ್ಲ ಸರ್. ಅದಲ್ದೇನೆ ಈಗ ನಾವು ಹತ್ತಿನಲ್ಲಿ ನೋಡೋದಾಯ್ತಂತಂದ್ರೆ ಈಗ ಈ ಸೊರಗು ರೋಗ ಬಂದಿರುತ್ತಲ್ಲ ಸರ್, ಅದಕ್ಕೆ ನಾವು ಈಗ ಒಂದು ನೀರು ಹೆಚ್ಚಿಗೆ ಆಗಿ ನೀರು ನಿಂತು ಸೊರಗು ರೋಗ ಬರೋದ್ರಿಂದ ಅದಕ್ಕೆ ಒಂದು ಕಾರ್ಮೆಂಟ್ ಎಂಜಿಮ್ ಅಂತ ಹೇಳಿ ಒಂದು ಔಷಧಿ ಬರುತ್ತೆ ಸರ್, ಅದು ಫಂಜಿಸೈಡ್. ಅದನ್ನ ಒಂದು ಲೀಟರ್ ನೀರಿಗೆ 2 grams ಹಾಕ್ಬಿಟ್ಟು ಎಲ್ಲೆಲ್ಲಿ ಒಣಗ್ತಾ ಇರ್ತದಲ್ಲ ಸರ್ ಗಿಡಗಳು, ಆ ಬುಡಕ್ಕೆ ಈ ಒಂದು ದ್ರಾವಣವನ್ನ ಕೊಡ್ಬೇಕು ಸರ್, ಬುಡಕ್ಕೆ ಸಿಂಪಡಿಸ್ಬೇಕು ಸರ್. ತದನಂತರ ಇದು ಒಂದು ಮೆಗ್ನೀಷಿಯಂ ಸಲ್ಫೇಟ್ ಮತ್ತೆ 19-19 ಎಲೆ ಮುಖಾಂತರ ಕೊಡಬೇಕು. ಆಲ್ಟರ್ನೇಟಿವ್ ಆಗಿ ಇನ್ನೂ ಒಂದು ಕೆಮಿಕಲ್ ಬಂದಿದೆ ಸರ್, ಪೊಟಾಶಿಯಂ ನೈಟ್ರೇಟ್ ಅಂತ ಹೇಳಿ, ಅದರಲ್ಲಿ ಪೊಟಾಶಿಯಂ ಮತ್ತೆ ಸಾರಜನಕ ಎರಡನ್ನು ನೀರಿನಲ್ಲಿ ಕರಗ ರೂಪದಲ್ಲಿ ಇದೆ ಸರ್. ಸೊ ಅದನ್ನ ಕೂಡ 10 grams ಪ್ರತಿ ಲೀಟರ್ ನಲ್ಲಿ ಹಾಕೊಂಡು ಅದನ್ನು ಒಂದ್ಸರಿ ಸ್ಪ್ರೇ ಮಾಡಿದ್ರೆ ಇವನ್ ಹೂವು ಉದುರ್ತಕ್ಕಂಥದ್ದನ್ನು ಕಡಿಮೆ ಆಗುತ್ತೆ ಮತ್ತೆ ಕಾಯಿ ಕೂಡ ದಪ್ಪ ಆಗುತ್ತೆ ಸರ್. ಈ ತರ ಒಂದು ಇಳುವರಿನ ಹೆಚ್ಚಿಗೆ ಮಾಡೋದಕ್ಕೆ ಮತ್ತೆ ಎಲೆ ಕೆಂಪಾಗುವುದನ್ನು ತಡೆಗಟ್ಟೋದಕ್ಕೆ ಈ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನ ನೀರಿನ ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು, ಮತ್ತೆ ಆಮೇಲೆ ಮೆಗ್ನೀಷಿಯಂ ಸಲ್ಫೇಟ್ ಅನ್ನು ಹಾಕಬೇಕು, ಮತ್ತೆ ಸಾರಜನಕವನ್ನ ಒಂದು 25% ಈಗ ಬಂದಿದೆ ಅಂದ್ರೆ ಹೆಚ್ಚಿಗೆ ಕೊಡ್ತಕ್ಕಂಥದ್ದು ನೀರಾವರಿ ಕೂಡ ಸರಿಯಾದ ಪ್ರಮಾಣದಲ್ಲಿ ಮಾಡೋದ್ರಿಂದ ನಾವು ಈ ಒಂದು ಎಲೆ ಕೆಂಪಾಗುವುದು ಹತ್ತಿನಲ್ಲಿ ತಡೆಗಟ್ಟಬಹುದು. ಅದೇ ರೀತಿಯಾಗಿ ನಾವು ಹೆಚ್ಚಿನ ಇಳುವರಿ ಕೂಡ ಪಡೆಯೋದಕ್ಕೆ ಸಾಧ್ಯ ಇದೆ ಸರ್. ತುಂಬಾ ಒಳ್ಳೆ ವಿಚಾರಗಳನ್ನು ಹೇಳಿದ್ರಿ. ರೋಗ ನಿರ್ವಹಣೆಯನ್ನ ಮಾಡಿದ್ರೆ ಲಾಭದಾಯಕವಾಗಿ ಹತ್ತಿ ಬೆಳೆಯನ್ನ ಬೆಳೆಯಬಹುದು ಅನ್ನೋದು. ಡಾಕ್ಟರ್ ಮಂಜುನಾಥ್ ಅವರೇ, ಇನ್ನೊಂದು ಬಹಳ ಮುಖ್ಯವಾಗಿ ಈ ಹತ್ತಿಗೆ ಮಾರುಕಟ್ಟೆ ಹೇಗಿದೆ, ರೈತರು ಎಲ್ಲಿ ಮಾರಾಟ ಮಾಡ್ತಾರೆ ಅಂತ. ಹೌದು ಸರ್, ಈಗ APMC ಮಾರುಕಟ್ಟೆ ಇದೆ ಸರ್, ಅದಲ್ಲದೇ ಒಂದು FCI ಅಂತ ಇದೆ ಸರ್, ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತೇಳಿ, CCI ಅಂತೇಳಿ. ಸೊ ಅವರು ಕೂಡ ಈಗ ಹತ್ತಿ ಎಲ್ಲೆಲ್ಲಿ ಹೆಚ್ಚಿನದಾಗಿ ಬೆಳೀತಾರಲ್ಲ ಸರ್, ಈಗ ನೀವು ಹೇಳಿದ್ರೆ ರಾಯಚೂರಿನಲ್ಲಿ, ಯಾದಗಿರಿನಲ್ಲಿ, ಅದೇ ತರವಾಗಿ ನಮ್ದು ಜೇವರ್ಗಿನಲ್ಲೂ ಕೂಡ ಅದು CCI ಬಾಂಬೆ ಇದೆ ಸರ್, CCI ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಅವರು ಬಂದು ಇಲ್ಲಿ ಲೋಕಲ್ ನಲ್ಲಿ ಹತ್ತಿನ ಖರೀದಿ ಮಾಡ್ತಾ ಇದಾರೆ ಸರ್. ರೈತರ ಬಳಿಗೆ ಖರೀದಿ ಮಾಡ್ತಾರೆ. ಇಲ್ಲ ಸರ್, ರೈತರು ಅಲ್ಲಿ ಒಂದು ಪಾಯಿಂಟ್ ಮಾಡಿರ್ತಾರೆ ಸರ್, ಅವರು ಎಪಿಎಂಸಿ ನಲ್ಲಿ ಈ ತರ ಒಂದು ಪ್ರಾಮಿನೆಂಟ್ ಪ್ರದೇಶದಲ್ಲಿ ಯಾರ್ಡ್ನಲ್ಲಿ ಮಾಡಿರ್ತಾರೆ ಸರ್, ಅಲ್ಲಿ ರೈತರು ತಂದು ಮಾರ್ತಾ ಇದಾರೆ. ಅದಲ್ಲದೇ ಬೇರೆ ಲೋಕಲ್ ಇವರು ಅಲ್ಲೇ ಬೇರೆ ಬೇರೆ ವ್ಯಾಪಾರಸ್ಥರು ಕೂಡ ರೈತರಲ್ಲಿ ಹೋಗಿ ಖರೀದಿ ಮಾಡ್ಕೊಂಡು ಬಂದು ಇದು ಮಾಡ್ತಾ ಇದಾರೆ ಸರ್. ನಾವು ಹೋದ ವರ್ಷ ಅಚ್ಚೆ ವರ್ಷ ನೋಡಿದ್ರೆ ಹತ್ತಿನಲ್ಲಿ ಮಾರಾಟ ಮಾಡೋದಕ್ಕೆ ಸಮಸ್ಯೆನೆ ಅಲ್ಲ ಸರ್, ರೈತರಿಗೆ ಹಂಗಾಗ್ಬಿಟ್ಟಿದೆ. ಯಾವ್ದು ಹತ್ತಿ ತಂದು ಕೊಟ್ಟರು ಕೂಡ ತಗೊಂಡೋಗ್ತಾ ಇದಾರೆ. ಸೊ ಆ ತರ ಇದಾವೆ ಅದ್ರಲ್ಲಿ ಇಂಥ ದರ್ಜೆಗಳಂತ ಸಿಗ್ತಾವ. ಯಾಕಂದ್ರೆ ಪ್ರಥಮ ದರ್ಜೆ ಎರಡನೇ ದರ್ಜೆ ಇದ್ದಂತ ಏನಾದ್ರೂ? ಎಸ್ ಸರ್, ಎಸ್ ಸರ್. ಇತ್ತೀಚಿನ ದಿನಗಳಲ್ಲಿ ಒಂದ್ ಎರಡು ವರ್ಷದಿಂದ ನೋಡೋದಂದ್ರೆ ಆದಂದ್ರೆ ಎರಡು ವರ್ಷದಿಂದ ಗುಲಾಬಿ ಕಾಯಿ ಕೊರಕ ಅಂತೇಳಿ ಒಂದು ಹುಳ ಬರುತ್ತೆ ಸರ್. ಸೊ ಅದ್ರ ಹತ್ತಿಗೆ ಸರ್, ಅದು 45ನೇ ದಿವಸದಲ್ಲಿ ಹತ್ತಿ ಒಳಗಡೆಗೆ ಹೂನಲ್ಲಿ ಮೊಟ್ಟೆ ಇಟ್ಬಿಡುತ್ತೆ ಸರ್. ಆಮೇಲೆ ಅದು ಕಾಯಿ ಆದ್ಮೇಲೆ ನಮ್ಗೆ ಗೊತ್ತಾಗೋದಿಲ್ಲ ಇದು ಒಳಗಡೆಗೆ ಅದು ಏನ್ ಕಾರ್ಯ ಮಾಡ್ಬೇಕಾಗುತ್ತೆ, ಎಲ್ಲ ತಿಂದು ಮುಗಿಸಿಟ್ಟಿರುತ್ತೆ ಹತ್ತಿ ಬರಲ್ಲ. ಹತ್ತಿ ಆಮೇಲೆ ಒಡೆದಾದ್ಮೇಲೆ ಗೊತ್ತಾಗುತ್ತೆ ಅದು. ಈ ಲೋಕಲ್ ನಮ್ಮ ಕಲಬುರಗಿ ಭಾಗದಲ್ಲಿ ಹತ್ತಿ ಕುಡ್ಡಾಗದಂತ ಹೇಳ್ತಾರೆ ಸರ್. ಅದನ್ನ ಹತ್ತಿ ಕುಡ್ಡಾಗದ್ರೆ ಸರಿಯಾಗಿ ಅದನ್ನ ಈಗ ನಾವ್ ಏನಂತಂದ್ರೆ ತತ್ತಿ ನಾಶಕ ಅಂತೇಳಿ ಮೊದಲನೇದಂಗೆನೆ ರೈತರು ಈಗ ಮೋಹಕ ಬಲೆಗಳು ಬಂದಿದ್ದಾರೆ ಸರ್. ಆ ಒಂದು ಗುಲಾಬಿ ಕಾಯಕರ್ಕದ್ದು ಮೋಹಕ ಬಲೆ ಬಂದಿದ್ದಾವೆ, ಅವನ್ನ ಹಾಕೊಂಡು ಅದರಲ್ಲಿ ಹುಳ ಎಷ್ಟು ಬಂದಿದೆ ಅಂತ ನೋಡ್ಕೊಂಡು ಅದನ್ನು ಆಗನು ಸ್ಪ್ರೇ ಮಾಡಬಹುದು. ಅಕಸ್ಮಾತ್ ಮೋಹಕ ಬಲೆಗೆ ನಾವು ಹಾಕೊಳಕ್ ಸಾಧ್ಯ ಇಲ್ಲ ಹಿಂಗಂತಂದ್ರೆ ಮಾಹಿತಿ ಇಲ್ಲ ಅಂತಂದ್ರೆ ಅವರು 45-50 ದಿವಸ ಆಯ್ತಂದ್ರೆ ಪ್ರೊಫೆನಪಾಸು ಒಂದು ಪ್ರೊಫಿಲಾಟಿಕ್ ಮೆಜರ್ ಅಂತೇಳಿ ಅಂದ್ರೆ ಅದನ್ನ ನಾವು ಮುಂಚೆನೆ ಮುಂಜಾಗ್ರತಾ ಕ್ರಮವಾಗಿ ಅದನ್ನ 1.5-2 ml ಪ್ರತಿ ಲೀಟರ್ ಹಾಕೊಂಡು ಸ್ಪ್ರೇ ಮಾಡ್ಬಿಡ್ಬೇಕು ಸರ್. ನೀವು ಕೇಳಿದ್ದಕ್ಕೆ ಏನಂತಂದ್ರೆ ನಂಬರ್ ಒಂದು ಹತ್ತಿ, ಎರಡನೇ ಹತ್ತಿ ಅಂತಂದ್ರೆ ಈ ಒಂದು ಗುಲಾಬಿ ಕಾಯಕವರ್ಕ ಏನಾದ್ರೂ ಅದಕ್ಕೆ ಅಫೆಕ್ಟ್ ಆಯ್ತು ಅಂತಂದ್ರೆ ಅದ್ರಲ್ಲಿ ಬಂದಿರತಕ್ಕಂತ ಹತ್ತಿ ಕ್ವಾಲಿಟಿ ಕಡಿಮೆ ಆಗ್ಬಿಡುತ್ತೆ ಸರ್. ಆಗ ನಿಮ್ಗೆ 7,000-8,000 ಇದ್ದಿದ್ದು 4,000-5,000 ಬರುತ್ತೆ. ಆ ತರ ಆಗುತ್ತೆ. ಅದಕ್ಕೋಸ್ಕರ ರೈತರು ತೆಗೆಸಬೇಕಾದ್ರೂ ಕೂಡ ಆಳುಗಳಿಟ್ಟು ಅದು ತೆಗೆಸ್ತಾ ಇರ್ತಾರೆ ಸರ್. ಅದಕ್ಕೂ ಗುಣಮಟ್ಟ ಬಹಳ ಇಂಪಾರ್ಟೆಂಟ್ ಸರ್. ಆಗ ಒಳ್ಳೆ ಹತ್ತಿನ ನಾವು ಬಿಡಿಸ್ಕೊಂಡು ಸಪರೇಟ್ ಮಾಡಿ ಈ ಒಂದು ಚೆನ್ನಾಗಿಲ್ದ ಇರತಕ್ಕಂತ ಹತ್ತಿನ ಸೆಕೆಂಡ್ ಕ್ವಾಲಿಟಿ ಮಾಡ್ಕೊಬೇಕು ಸರ್. ಈ ರೀತಿಯಾಗಿ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಸರ್. ತುಂಬಾ ಒಳ್ಳೇದು ಡಾಕ್ಟರ್ ಮಂಜುನಾಥ್ ಅವರೇ. ಹತ್ತಿ ಬೆಳೆಯಲ್ಲಿ ಎಲೆ ಕೆಂಪು ನಿರ್ವಹಣಾ ಕ್ರಮ ಹೇಗೆ ಮತ್ತೆ ರೈತರು ಯಾವ ಯಾವ ರೀತಿಯ ಮುಂಜಾಗ್ರತಾ ಕ್ರಮ ಅನುಸರಿಸಬೇಕು ಅಂತ ತಾವು ವಿವರವಾಗಿ ತಿಳಿಸಿದ್ರೆ, ಆದ್ರೂ ರೈತರು ಕೆಲವೊಮ್ಮೆ ಸಂದೇಹಗಳು ಬಂದ್ರೆ ನಿಮ್ಮನ್ನು ಸಂಪರ್ಕ ಮಾಡಬೇಕಾದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ಯಾವುದು? 9446979 ಅಂತೇಳಿ ಇದು ಒಂದ್ ನಂಬರ್. ಅಂದ್ರೆ 9444-7-6-9-7-2 ಎಸ್ ಸರ್. ಇದು ಒಂದು ಸಂಖ್ಯೆ. ಇನ್ನೊಂದು ಸಂಖ್ಯೆ ಇನ್ನೊಂದು ಸರ್, 9480-6-9-6-3-4-8 ಸರ್. ಅಂದ್ರೆ ರೈತರು ಇದನ್ನು ಕೂಡ ಈ ಸಂಖ್ಯೆ ಕೂಡ ಸಂಪರ್ಕ ಮಾಡಬಹುದು. 9480-6-9-6-3-4-8 ಎಸ್ ಸರ್. ಈ ಸಂಖ್ಯೆಗೆ ಕರೆ ಮಾಡಿದ್ರೆ ಒಂದಷ್ಟು ಮಾಹಿತಿಗಳನ್ನು ನೀವು ಹಂಚಿಕೊಳ್ತೀರಿ. ಖಂಡಿತ. ಅಲ್ವಾ, ತುಂಬಾ ಒಳ್ಳೇದು ಡಾಕ್ಟರ್ ಮಂಜುನಾಥ್ ಅವರೇ. ಇತ್ತೀಚಿನ ದಿನಗಳಲ್ಲಿ ರೈತರು ಹತ್ತಿ ಬೆಳೆಯತ್ತ ಹೆಚ್ಚು ಆಕರ್ಷಿತರಾಗ್ತಾ ಇದ್ದಾರೆ, ವಿಸ್ತಾರವನ್ನು ಕೂಡ ಹೆಚ್ಚಿಸ್ತಾ ಇದ್ದಾರೆ ಹತ್ತಿ ಬೆಳೆಗೆ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹತ್ತಿ ಬೆಳೆಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಮತ್ತು ಲಾಭದಾಯಕ ಅನ್ನುವ ನೆಲೆಯಲ್ಲಿ ಇದೀಗ ಹತ್ತಿ ಬೆಳೆ ವ್ಯಾಪಕವಾಗಿ ಕಂಡು ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಆ ಹತ್ತಿ ಬೆಳೆಗೆ ಬರುವಂತಹ ಒಂದು ಎಲೆ ಕೆಂಪು ರೋಗ ಏನಿದೆ ಅದನ್ನ ನಿರ್ವಹಣೆ ಮಾಡುವ ಕ್ರಮಗಳ ಬಗ್ಗೆ ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಿಳಿಸಿದ್ದೀರಿ. ರೈತ ಬಾಂಧವರು ನೀವು ಹೇಳಿದ ಎಲ್ಲ ಆ ಉಪಾಯಗಳನ್ನು, ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ಲಾಭದಾಯಕವಾಗಿ ಹತ್ತಿ ಬೆಳೆಯಲ್ಲಿ ಆರ್ಥಿಕ ಚೈತನ್ಯ ಹೊಂದಲಿ ಅಂತ ಆಶಿಸ್ತಾ ಇಷ್ಟು ಹೊತ್ತಿನ ತನಕ ಮಾತಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್, ತಮಗೂ ಸಹ ಮತ್ತೆ ರೈತ ಬಾಂಧವರಿಗೂ ಧನ್ಯವಾದಗಳು ಸರ್. ಇದುವರೆಗೆ ತಜ್ಞವಾಣಿಯಲ್ಲಿ ಹತ್ತಿ ಬೆಳೆಯಲ್ಲಿ ಎಲೆ ಕೆಂಪಾಗುವ ರೋಗ ನಿಯಂತ್ರಣ ಈ ಕುರಿತು ಜೇವರ್ಗಿಯ ರದ್ದೆವಾಡಗಿ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರಾದ ಡಾ ಮಂಜುನಾಥ್ ಎನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾ ಸದಾನಂದ್ ಪೆರ್ಲಾ. ಈಗ ಎಜಿ ನೀಲ್ಕರ್ ಹಾಗೂ ಸಂಗಡಿಗರಿಂದ ಒಂದು ಜನಪದ ಗೀತೆ ಕೇಳೋಣಂತೆ. ಸಂಪಿಗಿತ್ತನಿ ಅಂತ ಹುಡುಗ ಸಂಚಾರ ಹೋಗ್ತಾರಮ್ಮ, ಸಂಪಿಗಿತ್ತನಿ ಅಂತ ಹುಡುಗ ಸಂಚಾರ ಹೋಗ್ತಾನ. ಹಂಗೆ ಹೋಗಿ ಕೇಳ್ತೇನ ಅವನ ಹೆಸರ, ನಾ ಹಂಗೆ ಹೋಗಿ ಕೇಳ್ತೇನ ಅವನ ಹೆಸರ. ನನ್ನ ನನ್ನ ಕಾಂತ ರೂಪ ಪಟ ಮುಳುವಿ ಚಂದೇದ ಏನ ಚಿಂತೆಯೊಳಗ ಜೀವಕ್ಕಿರುವ ಸ್ಥಿರ ಕನಸಿನಾಗ ಕಂದಂದಾಯ್ತು ಮನಸ್ಸಿನಾಗ ಹೋಗುವಂದು ಕನಸಿನಾಗ ಕಂದಂಗಾತ ಮನಸ್ಸಿನಾಗ ಹೋಗವಂತ ಹರಸಂಗಿ ಊರಾಗಿಲ್ಲ ಇವನಂತರ ಹರಸಂಗಿ ಊರಾಗಿಲ್ಲ ಇವನಂತರ ತಂಪಿ ಕಿತ್ತನೆಯಂತ ತಂಪಿ ಕಿತ್ತನೆಯಂತ ತಂಪಿ ಕಿತ್ತನೆಯಂತ ಹುಡುಗ ಸಂತಗಾದ ಹೋಗ್ತಾನ ಹಂತೆ ಕೋಟಿ ಕೇಳ್ತೇನೆ ಅವನ ಸರ ನಾ ಹಂತೆ ಕೋಟಿ ಕೇಳ್ತೇನೆ ಅವನ ಸರ ಇವನ ರೂಪ ಅಪರೂಪ ಇವನ ರೂಪ ಅಪರೂಪ ಹಚ್ಚಿನಂಗ ಚಂದ್ರದೀಪ ಇವನ ರೂಪ ಅಪರೂಪ ಹಚ್ಚಿದಂಗ ಚಂದ್ರದೀಪ ಎಂತಪ್ಪ ಫಟ್ಟಗಿ ನಕ್ಕರಾಳ ಎಂತಪ್ಪ ಫಟ್ಟಗಿ ನಕ್ಕರಾಳ ಕುಂತ್ರ ನಿಂತ ಇವನ ಧ್ಯಾನ ಜೀವಕ್ಕಿಲ್ಲ ಸಮಾಧಾನ ಕುಂತ್ರ ನಿಂತ ಇವನ ಧ್ಯಾನ ಜೀವಕ್ಕಿಲ್ಲ ಸಮಾಧಾನ ನಿಂತಿಲ್ಲ ಕಣ್ಣಿಗೆ ಹಾಗಲಿರಳ ಇವನ ಹಸ್ತ ಸಿಸ್ತ ಇವನ ಹಸ್ತ ಸಿಸ್ತ ಮಾವಿನ ಕರಳ ಮ್ಯಾಲೆ ಕುಂತದ ಉಂಗ ಒಪ್ಪ ಕರಳ ಸಂಪಿಗೆ ಕರೆಯಂತ ಹುಡುಗ ಸಂಜರ ಅದ ಹೋಗ್ತಾನ ಹಂತ ಗೋತಿ ಮನ ಸೋತ ನನ್ನ ಕೂಡ ಮಾತು ಒಂದ ಆಡುವಲ್ಲ ಮನ ಸೋತ ನನ್ನ ಕೂಡ ಮಾತು ಒಂದ ಆಡುವಲ್ಲ ಪ್ರೀತಿ ನನ್ನ ಮ್ಯಾಗ ಸರಳ ಪ್ರೀತಿ ನನ್ನ ಮ್ಯಾಗ ಸರಳ ಇವ ಹುಟ್ಟಿನವನಲ್ಲ ಇವ ಹುರ್ಪಿನವನ್ನಲ್ಲ ಇವನ ದುರುಪ ಏನ್ ಹೇಳಿ ನಾಗ ಸ್ವಲ್ಪ ಭೋರೆ ಇದ್ದಂಗ ಇವನ ಹುರುಪ ಇವ ಹುರ್ಪಿನವನಲ್ಲ ಇವನ ಹುರುಪ ಏನ್ ಹೇಳಿ ನಾಗ ಸ್ವಲ್ಪ ಭೋರೆ ಇದ್ದಂಗ ನೋಡಿ ನಾಗತ್ತ ಇವನ ಚಿಂತೆಯೊಳಗ ಮನಿ ಮಾರ ನಾ ಮಾರತ ನಾ ಮಾರತ ಸಂತಿಗಿತ್ತನೆ ಅಂತ ಹುಡುಗ ಸಂತಿಗಿತ್ತನೆ ಅಂತ ಹುಡುಗ ಸಂತಗಾದ ಹೋಗ್ತಾನ ನನ್ನ ಕಾಂತ ರೂಪ ಪಟ್ಟ ಕುಳಿ ಚಂದೇದ ನನ್ನ ಕಾಂತ ರೂಪ ನನ್ನ ಕಾಂತ ರೂಪ ಪಟ್ಟ ಕುಳಿ ಚಂದೇದ ಇವನ ಚಿಂತೆಯೊಳಗ ಜೀವಕ್ಕಿಲ್ಲ ಸೇರಾರ ಕನಸಿನಾಗ ಕಂದಂಗಾಯ್ತು ಕನಸಿನ ಆಗ ಕಂದಂಗಾತ ಮನಸೋತ ಕನಸಿನಾಗ ಕಂದಂಗಾಯ್ತ ಮನಸ್ಸು ಮಂದ ಹೋಗವಂತ ಹಂಸ ಹಿಂಗೆ ಊರಾಗಿಲ್ಲ ಇವನಂತವರ ಹಂಸ ಊರಾಗಿಲ್ಲ ಇವನಂತರ ಎಜೆ ನಿಲ್ಗಾರ್ ಅವರು ಹಾಗೂ ಸಂಗಡಿಗರಿಂದ ಜನಪದ ಗೀತೆ ಕೇಳಿದ್ರೆ ಈಗ ಮತ್ತೊಮ್ಮೆ ನಿತ್ಯ ಮೇಘ ಸಂದೇಶ ಕೇಳೋಣಂತ ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಗಳು 90% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹೇಳಿಕೊಂಡು ವ್ಯಾಪಕವಾಗಿ ಮಳೆ ಆಗುವುದು, ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ನಾವು ಮಾಡಬಹುದು, ಕೆಲವು ಕಡೆ ಉತ್ತಮ ಮಳೆ ಕೂಡ ಆಗಬಹುದು ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಎಜೆ ನೀಲ್ಗಾರ್ ಹಾಗೂ ಸಂಗಡಿಗರಿಂದ ಇನ್ನೊಂದು ಜನಪದ ಗೀತೆ. ನೊಂದೆನ ಬಾಳ ತುಂಬೆನ ನನ್ನ ನೊಂದಿದ ವ್ಯಾನಿಯ ಕೆಲಸ ನಿಮ್ಮನೆಯಕ್ಕ ನನ್ನ ನೊಂದಿದ ವ್ಯಾನಿಯ ಕೆಲಸ ನಿಮ್ಮನೆಯಕ್ಕ ನೊಂದೆನ ಬಾಳ ತುಂಬೆನ ನಾ